मान गया अब सारा संसार। अंतर्राष्ट्रीय मिलेट वर्ष 2023 के अंतर्गत वैश्विक मिलेट सम्मेलन के उपलक्ष्य में प्रधानमंत्री श्री नरेंद्र मोदी का आह्वान। जो लोग इन दिनों दिल्ली में हो या दिल्ली आने वाले, उनसे भी आग्रह करूंगा कि एक ही जगह पर मिलेट्स की पूरी दुनिया को समझना, उसकी उपयोगिता को समझना, प्रकृति के लिए, स्वास्थ्य के लिए, किसानों की आय के लिए, मैं आप सबको आग्रह करूंगा ये एग्जीबिशन जरूर देखें। मिलेट्स उगाकर करोड़ों किसानों के जीवन में नई उम्मीद और जन जन को सेहत की सौगात देने वाले श्री अन्न यानी मिलेट्स प्रदर्शनी में आपका स्वागत है। 18 से 22 मार्च भारतीय कृषि अनुसंधान संस्थान पूसा कैंपस नई दिल्ली, सुबह 10 बजे से शाम 5 बजे तक। कृषि एवं किसान कल्याण मंत्रालय, भारत सरकार। ಆತ್ಮೀಯ ರೈತ ಬಾಂಧವರೇ, ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇನ್ನು ಮುಂದೆ ಕೇಳಿ, ಸಿಂದಿಗಿ ತಾಲೂಕಿನ ಬೂದಿಹಾಳ ಗ್ರಾಮದ ನೀಲಕಂಠ ಚನ್ನಬಸಪ್ಪ ಬಿರಾದರ್ ಅವರೊಂದಿಗೆ ರೇಷ್ಮೆ ಕೃಷಿ ಕುರಿತು ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ ಸರುಳಿ ಅವರು. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಾವು ಸಿಂದಗಿ ತಾಲೂಕು ಬೂದಿಹಾಳ ಗ್ರಾಮದ ನೀಲಕಂಠ ಚನ್ನಬಸಪ್ಪ ಬಿರಾದಾರ್ ಅವರ ತೋಟದೊಳಗಿದ್ದೀವಿ. ಬಿರಾದಾರ್ ಅವರು ಕಳೆದ 10-15 ವರ್ಷಗಳಿಂದ ರೇಷ್ಮೆ ಬೆಳೀತಾ ಇದ್ದಾರೆ, ಅದರ ಜೊತೆಗೆ ಹಣ್ಣಿನ ಬೇರೆ ಬೇರೆ ಬೆಳೆಗಳನ್ನು ಕೂಡ ಬೆಳೀತಾ ಇದ್ದಾರೆ. ವಿಶೇಷವಾಗಿ ನಾವು ಇವತ್ತು ಅವರ ರೇಷ್ಮೆ ಅನುಭವಗಳನ್ನು ತಮ್ಮ ಮುಂದೆ ಪ್ರಸ್ತುತ ಮಾಡ್ತಾ ಇದ್ದೀವಿ. ಯಾವ ರೀತಿ ಅವರು ರೇಷ್ಮೆ ಬೆಳೆಯನ್ನು ತಗೊಂಡ್ರು, ಯಾಕೆ ತಗೊಂಡ್ರು, ಮತ್ತು ಅದರೊಳಗೆ ಯಾವ ರೀತಿ ಪ್ರಗತಿ ಸಾಧಿಸಿದ್ರು, ಅವರದೇ ಆದಂಥ ಅನುಭವಗಳು ತಮಗೆ ಸ್ಫೂರ್ತಿ ಆಗ್ಬೋದು ಮತ್ತು ಮಾರ್ಗದರ್ಶಿ ಕೂಡ ಆಗ್ಬೋದು ಅಂಥೇಳಿ ನಾವು ಭಾವಿಸ್ತೀವಿ. ನಮ್ಮ ಜೊತೆಗೆ ಈಗ ಮಾತಾಡೋದಕ್ಕೆ ನೀಲಕಂಠ ಚನ್ನಬಸಪ್ಪ ಬಿರಾದಾರ್ ಅವರು ಸಿದ್ಧರಾಗಿದ್ದಾರೆ. ನಮಸ್ಕಾರ ನೀಲಕಂಠಪ್ಪ ಅವರು. ನಮಸ್ಕಾರ ಸರ್. ಯಾವಾಗಿಂದ ನೀವು ರೇಷ್ಮೆ ಬೆಳೆ ಬೆಳೀತಾ ಇದ್ದೀರಿ, ಮತ್ತು ಎಷ್ಟು ಎಕರೆ ಜಮೀನಿನೊಳಗೆ ತಾವು ಬೆಳೀತಾ ಇದ್ದೀರಿ, ಯಾವ ರೀತಿ ಇದಕ್ಕೆ ಸ್ಫೂರ್ತಿ ತಗೊಂಡು, ಇಲ್ಲ ನಾವು ರೇಷ್ಮೆನೇ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರ ತಗೊಂಡು, ಯಾಕೆ ಇದನ್ನು ಬೆಳೆ ಬೆಳೀತಾ ಇದ್ದೀರಿ, ಸ್ವಲ್ಪ ನಿಮ್ಮ ಅನುಭವಗಳನ್ನು ನಮ್ಮ ಎಲ್ಲ ಕೇಳುಗರ ಜೊತೆ ಹಂಚ್ಕೊಳ್ತೀರಿ? ಮೊದಲಿಗೆ ಸರ, ನಾವು ಸುಮ್ಮನೆ ಅದು ಇದು ಇವೆಲ್ಲ ಕ್ರಾಪ್ಗಳು ಬೆಳೆದಿದ್ದೇವೆ ಸರ. ನಮ್ಮೊಬ್ಬರು ಸಿಂದಗಿಯಿಂದ ಒಬ್ಬ ಡೆಮಾನ್ಸ್ಟ್ರೇಟರ್ ಬಂದು ಸ್ವಲ್ಪ ಒಂದು ಮಾಡಿರಿ ರೇಷ್ಮೆ ಚಲೋ ಆತಂದ್ರೆ ಮತ್ತು ಸ್ಟಾರ್ಟಿಂಗ್ದಾಗ 1 ಎಕರೆ ಮಾಡ್ದೇವೆ ಸರ. 1 ಎಕರೆ ಮಾಡಿದ ನಂತರ ಅದು ಚಲೋ ಸ್ವಲ್ಪ ನಮಗೆ ಯಾಕೆ ಇನ್ಕಮ್ ಅನಿಸ್ತಾರೆ ಅನ್ಸರ. ಆಮೇಲೆ 2 ಎಕರೆ ಮಾಡ್ದೇವೆ ಸರ್. 2 ಎಕರೆ ಮಾಡಿದ ನಾವೆಲ್ಲ ದೊಡ್ಡವರ ನಂತರ ಏನಿದೆ ಇದು 6 ಎಕರೆ ಕ್ರಾಪ್ ಅದರ ಇನ್ಕಮ್ ನೋಡಿಕೊಂಡು 5 ಎಕರೆ ಮಾಡ್ದೇವೆ ಸರ್. ಮಾಡಿ ಈಗ ಅದರಾಗ ಬ್ಯಾಚ್ ಟು ಬ್ಯಾಚ್ 2.5 ಎಕರೆ ಒಮ್ಮೆ 2.5 ಎಕರೆ ಒಮ್ಮೆ 2 ಪ್ಲಾಟ್ ಮಾಡೀವಿ ಸರ್. ಒಂದು ಪ್ರತಿ ಸರ್ತಿಗೆ ಒಂದು 300-300 ಲಿಂಕ್ಸ್ ಹುಳ ತರಿಸ್ತೀವಿ ರೀ. 2.5 ಎಕರೆಗೆ ತರಿಸಿ ಪ್ರತಿ ಸಲ ನಾವು ಗೂಡನ್ನು ಬೆಳೆದು ಇದ್ರ ಮಗ್ರ ಮಾರ್ಕೆಟ್ ಮಾಡ್ತೀವಿ ಸರ್. ಈಗ ಇಂಥ ಒಂದು ಬೆಳೆ ಬೆಳಿಬೇಕು, ರೇಷ್ಮೆನೇ ಬೆಳಿಬೇಕು ಅಂಥೇಳಿ ಯಾರು ನಿಮಗೆ ತಯಾರು ಮಾಡಿದ್ರು, ಇದನ್ನು ಮಾರ್ಗದರ್ಶನ ಮಾಡೋದಕ್ಕೆ ತಾವು ಹೇಳಿದ್ರಿ ಈಗ ಡೆಮಾನ್ಸ್ಟ್ರೇಟರ್ ಬಂದು ಮಾಡ್ತಾ ಇದ್ದಾರೆ ಅಂತೇಳಿ. ಆದರೂ ಕೂಡ ಒಂದೇ ಸಲ ನಾವು ಬೆಳೆ ತೊಗೋಬೇಕು ಅಂತಂದಾಗ ಸಾಕಷ್ಟು ಅದ್ರ ಬಗ್ಗೆ ವಿಚಾರ ಮಾಡ್ತೀವಿ. ಅಂಥ ಸಂದರ್ಭದೊಳಗೆ ನೀವು ಏನೇನು ಇದ್ರ ಬಗ್ಗೆ ತಿಳ್ಕೊಂಡ್ರಿ? ಈಗ ಸ್ಟಾರ್ಟಿಂಗ್ ನಾವು ಮಾಡ್ಬೇಕದ ಸರ್. ನಮ್ಮ ಬೀಗ ಅದನ್ನ ಸರ್ ಒಬ್ಬ, ಅವ ಏನು ಮಾಡ್ದ ಸರ್, ರೇಷ್ಮೆ ಇಲಾಖೆಗೆ ಜೇವರ್ಗಿಯಲ್ಲಿ ಅವರು ಇನ್ಸ್ಪೆಕ್ಟರ್ ಇದ್ದಾರೆ ರೀ. ಅವರು ನಮ್ಗೆ ಕಾಸು ಬೀಗದ ಸಂಬಂಧ ಎಲ್ಲ ನೀ ಮಾಡು, ನಾ ಎಲ್ಲ ಕಡೆ ಸಾಹೇಬ್ರು ಅದೀವಿ ಹೇಳ್ತೀವಿ ಮಾಡ್ತೀವಿ ಅನ್ನೋ ನಾವು ಮಾಡ್ದೇವೆ ಸರ್. ಅವ್ರು ಹೇಳಿದ ನಂತರ ಅದು ಅವ್ರು ಹೆಂಗೆ ಹೇಳ್ತಾರೆ ಆ ಥರ ಮಾಡ್ಕೋತಿದ್ದೆ ಸರ್. ಭಾರಿ ಒಳ್ಳೆ ಅದರ ನಮ್ಗೆ ಅನುಭವ ಸಿಕ್ತು ಸರ್. ಅದರಿಂದ ಈ ಎಲ್ಲ ಕ್ರಾಪ್ಗಳು ಮಾಡೋಕ್ಕಿಂತಲೂ ಇದನ್ನು ಮಾಡಿಕೊಂಡು ಅದ್ರ ಲಾಭ ಅಂತ ನಮ್ಗೆ ಮನಸ್ಸಿಗೆ ಅನಿಸಿಕೆ ಅನ್ಸ ಸರ್. ಅದನ್ನು ಮಾಡಿಕೊಂಡು ಇದರಿಂದ ನಮ್ಗೆ ಒಳ್ಳೆಯದಾಗಿ ಸರ್, ಅದೇ ಮಾಡತ್ತೀವಿ ಸರ್. ಈಗ ರೇಷ್ಮೆ ಬೆಳಿಬೇಕು ಅಂತಂದ್ರೆ ಅದಕ್ಕೆ ಹಿಪ್ಪನೇರಳೆ ಒಂದು ಬೆಳಿಬೇಕು, ಒಂದು ಕೃಷಿ. ಅದ್ರ ಜೊತೆಗೆ ಹುಳುಗಳ ಒಂದು ನಿರ್ವಹಣೆ ಮಾಡಬೇಕು, ಅವುಗಳನ್ನು ಕಾಳಜಿ ಮಾಡಬೇಕು. ಯಾವ್ಯಾವ ತಳಿ ಬೆಳೀತಾ ಇದ್ದೀರಿ ಮತ್ತು ಯಾವ ರೀತಿ ಹುಳುಗಳನ್ನು ನೀವು ಜೋಪಾನ ಮಾಡ್ತಾ ಇದ್ದೀರಿ, ಸ್ವಲ್ಪ ವಿವರವಾಗಿ ಹೇಳ್ತೀರಿ? ಅದೇನಂದ್ರೆ ಸರ್, ಸುರುವಿಗೆ ಹುಳ ತರದು ಮಾಡೋದಂತ ಪ್ರತಿಯೊಬ್ಬ ರೈತರಿಗೆ ಹೆದರಿಕೆ ಆತ ಸರ್. ಅದು ಹುಳ ತಂದು ಅದು ಒಂದು ಬೆಳೆ ಎರಡು ಬೆಳೆ ಮಾಡೋಕ್ರೆ ಭಾಳ ಕಾಜಿ ಸರ್. ಈ ಮನೆಯೊಳಗೆ ಕೂಸಿಗಳನ್ನು ನಾವು ಹೆಂಗೆ ಜೋಪಾನ ಮಾಡ್ತೀವಿ ರೀ, ಆ ಕೂಸುಗಳು ಯಾವ ಥರ ಜೋಪಾನ ಮಾಡ್ತೀವಿ ಆ ಥರ ಜೋಪಾನ ಮಾಡುವಂಥ ವ್ಯವಸ್ಥೆ ಸರ್ ಅದು. ಅದರಿಂದ ಭಾಳ ಸೂಕ್ಷ್ಮವಾಗಿ ಮಾಡೋಂಥದ್ದು ಮಾಡಿದ್ಕೊಂಡು ಹೋದ್ರೆ ಭಾಳ ಒಳ್ಳೆಯದೆ ಸರ್. ಇದರ ತಾವು ಹೇಳಿದ್ರಿ ಈಗೆಲ್ಲ ಭಾಳಷ್ಟು ಕಾಳಜಿ ವಹಿಸಬೇಕಾಗ್ತದೆ ಅಂತ, ಎಲ್ಲರ ಅನುಭವ ಕೂಡ ಇದೇ ಅದ. ಹುಳುಗಳನ್ನು ನಾವು ಭಾಳಷ್ಟು ಮುತುವರ್ಜಿಯಿಂದ ಕಾಯಬೇಕು. ರೋಗಗಳು ಬರ್ತಾವೆ, ಸೋಂಕು ಹತ್ತವೆ, ಹುಳುಗಳು ಬರ್ತಾವೆ. ಇಂಥ ಸಂದರ್ಭ ಇದ್ದಾಗ ಯಾವ ರೀತಿ ನೀವು ನಿಮ್ಮ ಶೆಡ್ ಅಂದರೆ ಅವುಗಳ ಮನೆಯನ್ನೇನು ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದೀರಿ ಹೇಳ್ತೀರಿ? ಅದು ಪ್ರತಿ ಎಲ್ಲ ರೈತರು ಮಾಡ್ತಾರೆ ಸರ್, ಶೆಡ್ ಚಪ್ರ ಅಂತಲ್ಲಿ ಹಾಕೊಂಡು ಮಾಡ್ತಾರೆ ಸರ್. ಅದು ರೇಷ್ಮೆ ಬೆಳೆಯಲಿಕ್ಕೆ ಸೂಕ್ತ ಕ್ರಮ ಅಲ್ಲ ಸರ್, ಅದಕ್ಕೆ ಅದರದೇ ಆದಂಥ ಒಂದು ಪ್ರತ್ಯೇಕ ಮನೆಯೇ ಮಾಡ್ಬೇಕು ಸರ್. ಪ್ರತ್ಯೇಕ ಮನೆ ಮಾಡಿ ಹ್ಯಾಂಗೆ ಕಿಟಕಿ ಬಾಗಿಲು ಪ್ಲ್ಯಾನಿಂಗ್ ಇರ್ತದೆ ಸರ್, ಆ ಪ್ಲ್ಯಾನಿಂಗ್ ಪ್ರಕಾರ ಕಟ್ಬೇಕು ಸರ್. ಅದನ್ನು ಹುಳ ತಂದು ಸಾಕೋವೊಳಗೆ ಅದಕ್ಕೆ ಗಾಳಿ ಹ್ಯಾಂಗೆ ಪ್ರಮಾಣದ ಬರಬೇಕು, ಎಷ್ಟು ಇದ್ರೊಳಗೆ ಬರ್ಬೇಕು ಅನ್ನೋದು ಆ ಮನೆಯೊಳಗೆ ಸಿಗ್ತದೆ ಸರ್ ತಾನೇ. ಆನಂತರ ರೋಗ ಬರ್ತದೆ ಸರ್, ಬಂದ ತಕ್ಷಣ ಮಳೆಗಾಲದಾಗ ಯಾವ ಪೌಡ್ರುಗಳು ಹೊಡಿಬೇಕು, ಚಳಿಗಾಲದಾಗ ಯಾವ ಪೌಡ್ರ್ಗಳು ಹೊಡಿಬೇಕು, ಮತ್ತು ಬೇಸಿಗೆ ಕಾಲದಾಗ ನಾವು ಟೆಂಪ್ರೇಚರ್ ಹೀಟ್ ಕಮ್ಮಿ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು, ಇಲಾಖೆಯವರು ಹೇಳೋದಕ್ಕಿಂತಲೂ ನಾವು ಇಲ್ಲಿ ಕೆಲವೊಂದು ಆಯಾಮಗಳನ್ನ ನಾವೇ ಕಂಡುಕೋಬೇಕು ಸರ್ ಅದಕ್ಕೆ ಹೆಂಗೆ ಮಾಡ್ಬೇಕು ಅನ್ನೋದು. ಅಂದರೆ ಸಾಕಷ್ಟು ಅನುಭವ ಇದ್ರೊಳಗೆ ತಾವು ತೊಗೊಂಡಿರಿ. ಈಗ ನೀವು ಸಾಲಿ ಕಲ್ತಿದ್ದು ಎಲ್ಲಿ ತನಕ? ನೀವು ಎಸ್ ಎಲ್ ಸಿ ಕಲ್ತೇವೆ ಸರ್. ಆನಂತರ ನಮ್ಮ ಅಪ್ಪರು ಒಬ್ಬರೇ ಇದ್ದಾರೆ ಸರ್ ಕೃಷಿ ಮಾಡೋಕೆ, ಅದಕ್ಕಂತೇಳಿ ನನಗೆ ಜೋಡ ಬಾರಪ್ಪ ನೀವು ಒಬ್ಬ ಇತ್ತೇಳಿ ಅಂತಂದರೆ ಉಳಿದ್ರೆ ಇಬ್ಬರು ನೌಕರಿ ಮಾಡ್ತಾರೆ ಸರ್, ನಾವೊಬ್ಬ ಕೃಷಿ ಮಾಡ್ತೇನೆ ಸರ್. ಅಡ್ಡಿಲ್ಲ. ಈಗ ನೀವು ಎಸ್ ಎಸ್ ಎಲ್ ಸಿ ನಂತರನೇ ನೀವು ಕೃಷಿಯೊಳಗೆ ತೊಡಗಿಸ್ಕೊಂಡ್ರಿ, ಅದರೊಳಗೆ ನಿಮ್ಮ ಅನುಭವಕ್ಕೆ ಬಂದಂಥದ್ದು ರೇಷ್ಮೆ ಕೃಷಿ. ರೇಷ್ಮೆ ಕೃಷಿ ವೈಜ್ಞಾನಿಕವಾಗಿ ಮಾಡಬೇಕು ಅಂದ್ರೆ ಸಾಕಷ್ಟು ವೈಜ್ಞಾನಿಕ ಶಬ್ದಗಳು ಬರ್ತಾವ, ರಾಸಾಯನಿಕಗಳು ಬರ್ತಾವ, ಉಪಕರಣಗಳು ಬರ್ತಾವ. ಇವುಗಳನ್ನೆಲ್ಲ ನೀವು ತಿಳ್ಕೊಂಡು ಅದನ್ನು ಯಾವ ರೀತಿ ನಾವು ಉಪಯೋಗ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ತಮಗೆ ಇಲಾಖೆಯವರು ಮಾಹಿತಿ ನೀಡಿರ್ಬೋದು. ಆದರೆ ಕೂಡ ಅದನ್ನು ತಿಳ್ಕೊಬೇಕು ಅಂತಂದಾಗ ಸ್ವಲ್ಪ ಕಷ್ಟವನ್ನು ಕೂಡ ತಾವು ಎದುರಿಸಿರ್ಬೋದು. ಯಾವ ರೀತಿ ಮಾಡಿದ್ರಿ? ಅದು ಸರ್ ಅವರು ಬರ್ತಾರ ಹೇಳಿ ಹೋಗ್ತಾರೆ ಸರ್, ಅವ್ರ ಥರ ಮಾಡೋದು ಸ್ವಲ್ಪ ಅಸಾಧ್ಯ ಅನ್ನಿಸ್ತದೆ ಸರ್. ನಮ್ಮ ರೈತ ಶೈಲಿ ಒಳಗೆ ನಾವು ಹೆಂಗೆ ನಮ್ಮ ರೂಪುರೇಷಣೆ ಒಳಗೆ ರೀ, ಈ ತಿಪ್ಪೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಅವು ಜೈವಿಕ ಗೊಬ್ಬರಗಳು ಜಾಸ್ತಿನೇ ನಾವು ತಿಪ್ಪೆ ಗೊಬ್ಬರನೇ ಯೂಸ್ ಮಾಡ್ತೀವಿ ಸರ್. ನಮ್ಮಲ್ಲಿ ಎಷ್ಟು ದನಗಳದವ ರೀ ಅದ್ರ ಎಷ್ಟು ಹಾಕೋತೀವಿ ರೀ, ಆಮೇಲೆ ಉಳಿದಂಥ ಕೊಂಡು ತೊಗೊಂಬಂದು ಮಾಡಿ ಸರ್ಕಾರಿ ಗೊಬ್ಬರ ಯೂಸ್ ಮಾಡಿದ್ರೆ ಸುಮ್ಮ ಅಲ್ಪ ಸ್ವಲ್ಪ ಹಾಕ್ತೀವಿ ಸರ್ ಅವಾಗವಾಗ. ಅಂದ್ರೆ ಸಾವಯವ ಗೊಬ್ಬರನೇ ನೀವು ಬಹಳಷ್ಟು ಉಪಯೋಗ ಮಾಡ್ತಾ ಇದ್ದೀವಿ? ಸಾವಯವ ಗೊಬ್ಬರನೇ ಬಹಳ ಉಪಯೋಗ ಮಾಡ್ತೀವಿ ಸರ್. ಈಗ ಹುಳುಗಳು ಆರೋಗ್ಯವಂತವಾಗಿದ್ರೆ ಅವುಗಳಿಂದ ಇಳುವರಿ ನಾವು ನಿರೀಕ್ಷೆ ಮಾಡಬಹುದು. ಕ್ಷಣ ಕ್ಷಣನು ನಾವು ಅದನ್ನ ಕಾಯಬೇಕಾಗ್ತದೆ. ಏನಾರ ಉಷ್ಣತೆ ವ್ಯತ್ಯಾಸ ಆಯ್ತಪ್ಪ ಅಂತಂದ್ರೆ, ಅಥವಾ ವಾತಾವರಣದ ವ್ಯತ್ಯಾಸ ಆಯ್ತು, ಥಂಡಿ ಆಯ್ತು, ಹಿಂಗೆ ಮಳೆ ಬಂತು, ಇಂಥ ಒಂದು ಸನ್ನಿವೇಶಗಳೇನಿರ್ತಾವ ಇವುಗಳನ್ನು ನಾವು ಕಾಯಬೇಕಾಗ್ತದೆ. ಆಯಾ ಟೈಮಿಗೆ ನೀವು ಯಾವ ರೀತಿಯಾದಂಥ ಔಷಧೋಪಚಾರ ಅವಕ್ಕೆ ಮಾಡ್ತಾ ಇದ್ದೀರಿ? ಬೇಸಿಗೆ ಟೈಮ್ದೊಳಗೆ ರೀ ಸುಣ್ಣ ಸ್ವಲ್ಪ ಕಮ್ಮಿ ಪ್ರಮಾಣದಾಗ ಸ್ಪ್ರೇ ಮಾಡ್ತೀವಿ ಸರ್. ಹುಳುಗಳ ಮೇಲೆ ಪೌಡ್ರದು ಹೀಟ್ ಜಾಸ್ತಿ ಇರ್ತದೆ, ಸುಣ್ಣ ಅಂದರೆ ಹೀಟ್ ಮಾಡ್ತದೆ ಸರ್. ಅದು ಸೊಲ್ಲ ಕಮ್ಮಿ ಪ್ರಮಾಣ ಜಾಸ್ತಿ ಮಾಡ್ತೀವಿ. ಎಲ್ಲ ಕಿಟಕಿಗಳಿಗೆ ಏನು ಮಾಡ್ತೀವಿ ಸರ್, ಇವು ಗೋಣಿ ಚೀಲಗಳನ್ನು ಹೊದಿಸಿ ನೀರು ಸಿಂಪಡ್ತೀವಿ ಸರ್. ಅದಕ್ಕೆ ಅಂದ್ರೆ ಆಟೋಮೆಟಿಕ್ಕಾಗಿ ಎ ಸಿ ರೂಮ್ ಗಾಳಿ ಒಳಗೆ ಬಂದ್ರೆ ಮನೆಯೊಳಗೆ ತಂಪು ಬಂದ್ಬಿಡ್ತದೆ ಸರ್. ಬೇಸಿಗೆಯೊಳಗೆ ಹಾಂಗೆ ಮಾಡ್ತೀವಿ. ಇನ್ನು ಚಳಿಗಾಲದಾಗ ಏನಂದ್ರೆ ಎಲ್ಲ ಕಿಟಕಿಗಳು ನೈಟ್ ಎಲ್ಲ ಪ್ಯಾಕ್ ಮಾಡ್ತೀವಿ ಸರ್. ಮಾಡಿ ಒಳಗೆ ಈ ದೊಡ್ಡ ದೊಡ್ಡ ಬಲ್ಪ್ಗಳು ಹಾಕ್ತೀವಿ ಸರ್. ದೋಣ ವೋಲ್ಟೇಜ್ ಸೆಂಬರ್ ವೋಲ್ಟೇಜ್ ಬಲ್ಪ್ಗಳು ಹಾಕೋದ್ರಿಂದ ಮನೆ ಬೆಳಕು ಜಾಸ್ತಿ ಆಯ್ತು ಅಂದರೆ ಟೆಂಪ್ರೇಚರ್ ಜಾಸ್ತಿ ಆದ ಸರ್. ಮನೆಯೊಳಗೆ ಎಲ್ಲ ಕಿಟಕಿಗಳು ಬಂದ್ ಮಾಡಿ ಲೈಟ್ ಹಾಕ್ತೀವಿ ಸರ್ ಚಳಿಗಾಲದಾಗ. ಇನ್ನು ಮಳೆಗಾಲದಾಗ ಹೆಂಗಂದ್ರೆ ಕಾವ ತಂಪು ಎರಡೂ ಮಿಕ್ಸ್ ಇರ್ತದೆ ಸರ್. ವಾತಾವರಣ ಆ ಮೂಮೆಂಟ್ದಾಗ ಎಷ್ಟು ಬೇಕು ಅಷ್ಟು ಕಾವು ಇರ್ತಾರೆ, ಎಷ್ಟು ಬೇಕು ಅಷ್ಟು ತಂಪು ಇರ್ತದೆ ಸರ್. ಅವಾಗೇನು ಭಾಳ ಇದಲ್ಲ ಸರ್, ಇನ್ನೇನು ಮಳೆ ಬಂದ ತಕ್ಷಣ ಮೇವು ಕಟ್ ಮಾಡಿ ಹಾಕೋದು ಒಂದು ಪ್ರಾಬ್ಲಮ್ ಸರ್. ಅವಾಗ ಈ ಬೇಸಿಗೆ ಒಳಗೂ ಆ ಪ್ರಾಬ್ಲಮ್ ಬರಲ್ಲ, ಚಳಿಗಾಲದೊಳಗೂ ಆ ಪ್ರಾಬ್ಲಮ್ ಬರಲ್ಲ ಸರ್. ಇನ್ನೇನು ಮಳೆ ಬರೆದ ಮೋಡ ನಾವು ನೋಡ್ಕೊಂಡು ಸರ್ ಮುಂಚಿತವಾಗಿ ಮಳೆ ಬರೋದು ಚಾನ್ಸಸ್ ಕಂಡು ನಾವು ಕಟ್ ಮಾಡಿ ಅಡ್ವಾನ್ಸಾಗಿ ಇಡ್ಬೇಕು ಸರ್. ಆಯಿತಾ? ಸ್ವಲ್ಪ ರೋಗ ಜಾಸ್ತಿ ಸರ್ ಮಳೆಗಾಲದೊಳಗೆ. ದಿನ ಪ್ರತಿದಿನ ಸುಣ್ಣ ಮತ್ತು ಇವು ಗೌರ್ಮೆಂಟಿಂದ ಕೊಟ್ಟಂಥ ಪೌಡ್ರ್ಗಳು ಪ್ರತಿದಿನೂ ಮೇಲೆ ಸ್ಪ್ರೇ ಮಾಡ್ತಾ ಇರ್ಬೇಕು ಸರ್. ಹುಳದ ಮೇಲೆ ಎಲ್ಲ ಸ್ವಲ್ಪ ತಿಂದು ಕ್ಲೀನ್ ಆತ ಸರ್ ಹುಳ. ಎಲ್ಲ ಸ್ವಲ್ಪ ತಿಂದ ನಂತರ ಏನದು ಸುಣ್ಣ ಮೇಲೆ ಹಾಕ್ಬೇಕು. ಎಲ್ಲ ಬೆಡ್ನಲ್ಲಿ ಇರ್ತಕ್ಕಂಥ ಎಲ್ಲ ರೋಗಾಣುಗಳು ನಾಶ ಮುಕ್ತ ಆಗಿಬಿಡ್ತದೆ ಸರ್. ಅದರಿಂದ ನಮಗೆ ಯಾವುದೇ ರೋಗ ಬರಲಾರ್ದಂಗೆ ಅನುಕೂಲ ಆಗುತ್ತೆ ಸರ್. ಈಗ ಏನು ಹುಳುಗಳ ಮನೆ ಇರ್ತದೆ, ಶೆಡ್ ಇರ್ತದೆ, ಅಲ್ಲಿ ಭಾಳಷ್ಟು ಓಡಾಟ ಇರಬಾರ್ದು, ಯಾಕಪ್ಪ ಅಂತಂದ್ರೆ ಸೋಂಕಾಗುವಂಥ ಸಾಧ್ಯತೆಗಳು ಇರ್ತವೆ. ಅದಕ್ಕೆ ಈಗೆಲ್ಲ ತಮ್ಮ ಕುಟುಂಬದವರೆಲ್ಲ ಇಲ್ಲೇ ಇರ್ತೀರಿ, ಮಕ್ಕಳು ಇರ್ತಾರೆ, ಇಂಥ ಸಂದರ್ಭದೊಳಗೆ ಬೇರೆಯವರು ಕೂಡ ಬರೋ ಸಾಧ್ಯತೆಗಳು ಇರ್ತವೆ. ಮತ್ತು ಯಾವ ರೀತಿ ಇದನ್ನು ನೀವು ಸೋಂಕುರಹಿತವಾಗಿ ಮನೆಯನ್ನು ನಿರ್ವಹಣೆ ಮಾಡ್ತಾ ಇದ್ದೀರಿ? ಪ್ರತಿ ಸಲ ಬೆಳೆ ತಕ್ಷಣವೇ ಅದಕ್ಕೆ ಬೆಡ್ ಗಿಡ್ ಎಲ್ಲ ಉಳಿದು ಹಿಕ್ಕಿ ಕಸ ಎಲ್ಲ ಚೆಲ್ಲರಿ ಎರಡರಿಂದ ಮೂರು ಸತಿ ಸೊಂಕ ನಿವಾರಕಗಳ ತೆಗಿಸಿದ ಅಸ್ತ್ರ ಡೆಕಾಲ ತೆಳಿ ಗೌರ್ಮೆಂಟಿಂದ ಕೊಡ್ತಾರೆ ಸರ್. ನಮಗೆ ಎಲ್ಲ ಇದು ಮಾಡಿ ಅದನ್ನೇ ಸ್ಪ್ರೇ ಇಷ್ಟು ನೀರಿಗೆ ಇಷ್ಟು ಲೀಟ್ರಿಗೆ ಇಷ್ಟು ಹಾಕ್ಬೇಕಂತೇಳಿ ಡೋಸಸ್ ಇರ್ತದೆ ಸರ್ ಅದ್ರ ಮೇಲೆ. ಅದು ಹಾಕೊಂಡು ಅಷ್ಟೆಲ್ಲ ಎರಡರಿಂದ ಮೂರು ಸಾರಿ ಸ್ಪ್ರೇ ಮಾಡ್ತೀವಿ ಸರ್. ನಾವು ಮನೆಯವರೇ ಹೋಗಲಿ ಹೊರನವ್ರು ಬರ್ರಿ ಯಾರೇ ಬರಲಿ ಸರ್, ಬಾಗಲ್ದಾಗ ಒಂದು ಸೊಂಕ ನಿವಾರಣೆ ಒಂದು ಬಕೆಟ್ನ ಹಾಕಿ ಇಟ್ಬಿಟ್ಟಿವಿ ಸರ್. ಅದರಲ್ಲಿ ಕೈಕಾಲು ಮುಖ ತೊಕೊಂಡೇ ಒಳಗಡೆ ಹೋಗ್ತೀವಿ ಸರ್. ನಾವು ನಮ್ಮ ಮನೆಯವರು ಆದರೂ ಅಷ್ಟೇ, ಇವತ್ತು ಯಾರು ಹೊರಗೆ ಬಂದರೂ ಅಷ್ಟೇ, ನಮ್ಮ ಶರೀರ ಮುಖಾಂತರ ಏನೋ ಕಾಲಿನ ಪಾದದ ಮುಖಾಂತರ ಎಲ್ಲಿದೋ ಒಂದು ಸೊಂಕು ಬಂದ್ರೂ ಅದು ನಮ್ಮ ಬಾಗಲ್ದ ಒಳಗೆ ನಾಶ ಆಗಿ ಹೋಗಂಗೆ ಅಟ್ ಮಾಡ್ಕೋತೀವಿ ಸರ್. ಈಗ ಹುಳುಗಳಿಗೆ ಮೇವು ಕೊಡಬೇಕು ಅಂತಂದಾಗ ಒಳ್ಳೆ ರೋಗರಹಿತವಾದಂತಹ ಸೊಪ್ಪಿನ ಅವಶ್ಯಕತೆ ಇರ್ತದೆ. ತಮ್ಮ ತೋಟವನ್ನು ನೋಡಿದ್ವಿ, ಹಿಪ್ಪು ನೇರಳೆ ಅಗದಿ ಚೆಂದಾಗಿ ಬೆಳೀತಾ ಇದೆ. ಬಹಳ ಹಸಿರಿನಿಂದ ಕೂಡಿದಂತಹ ಒಂದು ಎಲೆಗಳು, ಆರೋಗ್ಯಪೂರ್ಣವಾದಂತಹ ಒಂದು ಎಲೆಗಳು ನೋಡಿದ್ರೆ ಗೊತ್ತಾಗುತ್ತೆ. ಇಂಥ ಒಂದು ಸಂದರ್ಭದೊಳಗೆ ಆಯಿತು, ಹುಳುಗಳಿಗೆ ಒಂದು ಒಳ್ಳೆಯ ಆಹಾರ ಸಿಗ್ತಾ ಇದೆ, ಮೇವು ಸಿಗ್ತಾ ಇದೆ ಅನ್ನುವಂಥದ್ದು. ನೀವು ಯಾವ ರೀತಿ ಅವಕ್ಕೆ ಈ ಸೊಪ್ಪನ್ನು ಸರಬರಾಜು ಮಾಡ್ತೀರಿ, ಯಾವ ರೀತಿ ಕೊಡ್ತಾ ಇದ್ದೀರಿ, ಟೈಮ್ ಏನದ? ಸರ, ಸೊಪ್ಪು ಕರೆಕ್ಟಾಗಿ ನಮ್ಮ ಹೊಲದಲ್ಲಿ ಅಗ್ದಿ ನ್ಯಾಚುರಲ್ ಇತ್ತಂದ್ರೆ ಸರ ಅದನ್ನು ಹುಳಕ್ಕೆ ರೋಗ ಬರ್ತದೆ ಅನ್ನೋ ಅಸಾಧ್ಯ ಸರ. ಸೊಪ್ಪನ್ನೇ ರೋಗ ಹುಳನ ಅದು ಒಟ್ಟು ರೋಗ ಬರಬೇಕಾದ್ರೆ ಸೊಪ್ಪು ಕರೆಕ್ಟ್ ಇದ್ದರೆ ಯಾವುದು ರೋಗ ಬರಲ್ಲ ಸರ್. ಸೊಪ್ಪು ನಮ್ಮ ಸೊಪ್ಪು ಹೊಲದಲ್ಲಿ ಏರುಪೇರು ಇತ್ತಂದ್ರೆ ಸರ ಹುಳ ನಮ್ದು ಏರುಪೇರು ಆಗ್ತದೆ ನಾವು ತಿಳ್ಕೊತೀವಿ ಸರ್. ಹೀಗಾಗಿ ಸೊಪ್ಪನ್ನೇ ಗುಣಮಟ್ಟನೇ ನಾವು ಕಾಯ್ಕೊಂಡು ಹೋಗ್ತೀವಿ ಸರ್. ಅದಕ್ಕೆ ಟೈಮ್ ಟೈಮ್ ಸರಿಯಾಗಿ ನೀರು, ಅದಕ್ಕೆ ಟೈಮ್ ಸರಿಯಾಗಿ ಗೊಬ್ಬರ, ಮತ್ತು ಇನ್ನಿತರ ಜೈವಿಕ ಅಜಿಟೋಬ್ಯಾಕ್ಟ್ರ್ ಅವು ಇವು ಗಂಧಕ ರಂಜಕ ಕರಗಿಸು ಎಲ್ಲ ಪ್ಯಾಕೆಟ್ಗಳು ಸಿಗ್ತವೆ ಸರ್. ಅವೆಲ್ಲ ತಂದು ವರ್ಷಕ್ಕೆ 2 ಸರ್ತಿ ಭೂಮಿಯೊಳಗೆ ಹಾಕ್ತೀವಿ ಸರ್. ಹಾಕಿ ಮಾಡ್ಕೊಂಡು ಸರ್ ಇನ್ನೇನು ಸೊಪ್ಪು ಕಟ್ ಮಾಡ್ಕೇಸಿ ಅಂದರೆ ಬೆಳಗ್ಗೆ ನಸ್ಕಿ ಎಷ್ಟು ನಾವು ತಂಪು ಹೊತ್ತಿನಲ್ಲಿ ಕೆಲಸ ಮಾಡ್ತೀವಿ ಅಷ್ಟು ಯೋಗ್ಯಕರವಾದ ಕೆಲಸ ಸರ್. ಇದರಲ್ಲಿ ನಾವು 10-12 ಗಂಟೆಯಿಂದ ಮಧ್ಯಾಹ್ನದ ಬಿಸಿಲತ್ತಿನ ಮಾಡುವಂಥ ಕೆಲಸನೇ ಅಲ್ಲ ಸರ್. ಯಾಕಂದರೆ ಒಂದು ಜೀವನ ನಾವು ಇದು ಮಾಡ್ಬೇಕಾಗ್ತೈತಿ ಸರ್, ಬೆಳವಣಿಗೆ ಮಾಡ್ಬೇಕಾಗ್ತೈತಿ. ಈ ಬಿಸಿಲು ಹೊತ್ತಿನಾಗ ಕಟ್ ಮಾಡಿದ್ರೆ ತಪ್ಪಲ ಸುಡ್ತಿರ್ತದೆ ಸರ್. ತಂದು ಆ ಬಿಸಿ ತಪ್ಪಲ ಹುಳುಗಳಿಗೆ ಹಾಕ್ತೇವೆ ಅಂದ್ರೆ ಅದು ಬಿಸಿ ತಪ್ಪಲತ್ತಿತ್ತಂದ್ರೆ ಒಂದಲೇ ತಂಪು ರಕ್ತ ಜೀವಿ ಸರ್ ಅದು. ಹೀಗಾಗಿ ಉಷ್ಣಾಂಶನೇ ಅದಕ್ಕೆ ಕೊಟ್ಟೆ ಆಗಿಬರಲ್ಲ ಸರ್. ಎಷ್ಟು ನಾವು ತಂಪು ಕಾಪಾಡ್ಕೋತೀವಿ ಅಷ್ಟು ಒಳ್ಳೆಯದತ್ತೆ ಸರ್. ಹೀಗಾಗಿ ಸಿ ನಾವು ಬೆಳಿಗ್ಗೆ 6 ಗಂಟೆಗೆ ಸೊಪ್ಪು ಕಟ್ ಮಾಡ್ತೀವಿ ಸರ್. 7-7:30 ಒಂದು ತಾಸಿನಾಗ ಸೊಪ್ಪು ಕಟ್ ಮಾಡ್ತೀವಿ ಸರ್. ತಾಸು 1.5 ತಾಸಿನಾಗ ರೀ 8-9 ಗಂಟೆ ಅನ್ನಿದ್ರೆ ಸೊಪ್ಪು ಎಲ್ಲ ಹಾಕಿ ಹುಳುಗಳಿಗೆಲ್ಲ ಹಾಕಿ ಮುಗಿಸಿ ಬಿಡ್ತೀವಿ ಸರ್. ಸಾಯಂಕಾಲ ಏನದೆ 5 ಗಂಟೆಗೆ ಸರ್, 5 ಗಂಟೆಗೆ ಕಟ್ ಮಾಡ್ತೀವಿ ರೀ. 6-7 ಅನ್ನಿದ್ರೆ ಸೊಪ್ಪು ಹಾಕಿ ಮುಗಿಸಿ ಬಿಡ್ತೀವಿ. ಒಟ್ಟು ದಿನಕ್ಕೆ 2 ಹೊತ್ತು ಸೊಪ್ಪು ಹಾಕ್ತೀವಿ ಸರ್ ಹುಳುಗಳಿಗೆ. ಈಗ ಮೇವು ಕೊಡೋದಕ್ಕಿಂತ ಮೊದಲು ಅದಕ್ಕೆ ಏನಾದರೂ ನೀವು ಸೊಪ್ಪಿಗೆ ಏನು ಉಪಚಾರ ಏನಾದರೂ ಮಾಡ್ತೀರಾ? ಇಲ್ಲ ಸರ್, ಸೊಪ್ಪು ಏನು ಉಪಚಾರ ಇಲ್ಲ. ನಾವೇನು ಹೊಲದಾಗ ಎಷ್ಟು ನೀರು ಬಿಟ್ಟಿರ್ತೀವಲ್ಲ ಸರ್, ನೀರು ಬಿಟ್ಟದ ನಾವು ಹ್ಯಾಂಗೆ ಕಟ್ ಮಾಡ್ಕೋತೀವಿ ಸರ್, ಹಂಗೆ ಹೊಲ ಕೆಸರಿರ್ಬೇಕು ಸರ್. ಅದು ಅಂದ್ರೆ ಸೊಪ್ಪಿನಲ್ಲಿ ನೀರಾಂಶ ಇರ್ತದೆ ಸರ್. ಈ ನಾವು ಹುಳದ ಮೇಲೆ ತಂದು ಹಾಕಿದ ನಂತರ ಹುಳ ತಿನ್ಬೇಕಾದ್ರೆ ಒಂದು 7-8 ತಾಸು ತಿಂತದೆ ಸರ್ ಹುಳ ಮೇವು. ಆ 8 ತಾಸು ಅದು ಸೊಪ್ಪು ತಾಳ್ಕೊಳ್ಳೋಂಥ ಶಕ್ತಿ ಇರ್ಬೇಕಾದ್ರೆ ನಾವು ಕಟ್ ಗಿಡ ಕಟ್ ಮಾಡೋಳಗ ಭೂಮಿ ಕೆಸರಿರ್ಬೇಕು ಸರ್. ಅದು ಸ್ವಲ್ಪ ಹಸಿ ಇತ್ತಂದ್ರೆ ಗಿಡದೊಳಗೆ ನೀರಾಂಶ ಇರ್ತದೆ. ಹಿಂಗಾಗಿ ನಾವು ಹುಳುಗಳ ಮೇಲೆ ಹಾಕಿದ್ವಿ ಅಂದ್ರೆ ಅದು ಒಂದು 6-7 ತಾಸು ಹುಳ ತಿನ್ನಲಿಕ್ಕೆ ಯೋಗ್ಯ ಇರ್ತದೆ ಸರ್ ಸೊಪ್ಪು. ಈಗ 5 ಎಕರೆ ನೀವು ಹಿಪ್ಪನೇರಳೆ ಬೆಳೆದಿರಿ, 5 ಎಕರೆದಿಂದ ಎಷ್ಟು ಹುಳುಗಳನ್ನು ತಾವು ಸಾಕ್ತಾ ಇದ್ದೀರಿ, ಮತ್ತು ಇಳುವರಿ ಏನು ಬರ್ತಾ ಇದೆ? ಈಗ 5 ಎಕರೆದಾಗ 2 ಬ್ಯಾಚ್ ಮಾಡಿ ಸರ್, 2.5 ಎಕರೆ 2.5 ಎಕರೆ 2 ಹಂತ ಮಾಡಿ ಸರ್. ಒಂದು ಹಂತರಿಂದ 400 ಮೊಟ್ಟೆ ತರ್ತೀವಿ ಸರ್. 2.5 ಎಕರೆಗೆ 400 ಲಿಂಕ್ಸ್ ಅಂದರೆ ಮೊಟ್ಟೆ ತರ್ತದೆ ಸರ್, ತತ್ತಿ ತರ್ತೀವಿ ಸರ್. ಅವು ಇಲ್ಲಿ ನಾವು ಅವಾಗೇ ನಾವು ಮೊದಲು ಮಾಡಾಳಿ ಸರ್, 8-10 ವರ್ಷದ ಹಿಂದೆ ರೀ ನಾವೇ ತತ್ತಿಗಳನ್ನು ತಂದು ನಾವೇ ಮರಿ ಮಾಡಿಕೊಂಡು ಮಾಡ್ತಿದ್ದೇವೆ ಸರ್. ಈಗೇನಾಗೆ ಸರ್ ಕೆಲವೊಂದು ಸರ್ಕಾರದವರು ಚಲೋ ರೈತರಿಗೆ ಏನಾದ್ರಿ ಇದರಿಂದ ರೈತರು ಫೇಲ್ ಆಗಲಿಕ್ಕತ್ತಾರೆ ಸರ್. ಈ ಮಟ್ಟಿ ತಂದು ಮರಿ ಮಾಡ್ಕೊಳ್ಳೋದ್ರೊಳಗೆ ಅದಕ್ಕೆ ಮಾಡಿಬಿಟ್ರಿ ಅವರು ಕೆಲವೊಂದು ರೈತರನ್ನ ಆಯ್ಕೆ ಮಾಡಿ ತಾಲೂಕು ಮಟ್ಟದಲ್ಲಿ ಒಂದು 5-6 ಜನರನ್ನು ಆಯ್ಕೆ ಮಾಡಿರಿ. ಬರೀ ಅವ್ರು ಏನದ ಚಾಕಿ ಹುಳನ ತಯಾರು ಮಾಡಿ 2 ಜ್ವರ ಪಾಸ್ ಮಾಡಿ ರೈತರಿಗೆ ಹುಳ ಡಿಸ್ಪೋಸ್ ಮಾಡ್ತಾರೆ ಸರ್. ಅಂಥ ಒಂದು ಇದನ್ನೇ ತೊಗೊಂಬತ್ತೀವಿ ಸರ್. ನಾವು ಹುಳ ಬಾಗೇವಾಡಿ ಇಂದ ಕೊಡ್ತಾರೆ ಸರ್, ಸಚಿನ್ ಪವಾರ್ ಅಂತೇಳಿ ಅವ್ರ ಚಾಕಿ ಸಾಕಾಣಿಕಾ ಕೇಂದ್ರ ಐತೆ ಸರ್. ಅಲ್ಲಿಂದ ನಾವು ಹುಳ ತರಿಸ್ತೀವಿ ರೀ, ಅಲ್ಲಿಂದ ತಂದು ಮಾಡ್ಕೊಂಡು ಹೋಗ್ತೀವಿ ಸರ್. ಅದ್ರ ಮೇಲೆ ಎಷ್ಟು ಖರ್ಚು ಬರ್ತದೆ, ಹುಳದ ಮೇಲೆ ನೀವು ಎಷ್ಟು ಹಾಕ್ತಾ ಇದ್ದೀರಿ? ಆಮೇಲೆ ಅಂದ್ರೆ ನಾವು ಸರ್ ಒಮ್ಮೆ ಹುಳ ತರಿಸ್ತೀವಿ ಅಂದ್ರೆ 3,000 ನಮ್ಮ ಕಡಿತೀವಿ ಸರ್. 100 ಲಿಂಕ್ಸಿಗೆ 3,000 ತೋರ್ತಾರೆ ಸರ್. ನಾವು 400 ಲಿಂಕ್ಸ್ ತರಿಸ 12,000 ತೋರ್ತಾರೆ ಸರ್. ನಮ್ಗೇನದೆ ಗೌರ್ಮೆಂಟಿಂದ ಹೊಳ್ಳಿ 1,000 ರಿಟರ್ನ್ ಬರ್ತದೆ ಸರ್. ಹಾಂ, ಸಬ್ಸಿಡಿ ಕೊಡ್ತಾರೆ ಸರ್. ನಾವೇನು ತರಿಸಿದ ಬಿಲ್ ಇರ್ತಲ್ಲ ಸರ್, ಆ ಬಿಲ್ ಕೊಟ್ಟೇವಂದ್ರೆ ಹೊಳ್ಳಿ ರಿಟರ್ನ್ ತರ 1,000 ರೂಪಾಯಿ ನಮ್ಗೆ ಹಾಕ್ತಾರೆ ಸರ್. ಅದಕ್ಕೆ ಹಿಂಗಾಗಿ ಮಾಡ್ತೀವಿ ಸರ್, ಒಳ್ಳೆ ಇದು ಅದ್ರಿ. ಆದ್ರೆ ಈಗ ಸೊಪ್ಪು ಕಟ್ ಮಾಡೋದು ಮಟ್ಟದು ಇದೇ ಒಂದು ಪ್ರಾಬ್ಲಮ್ ಸರ್. ಆಗಲ್ಲ ಅದೇ ಒಂದು ಪ್ರಾಬ್ಲಮ್ ಅಂತಂದ್ರೆ ಹೆಂಗೆ ಪ್ರಾಬ್ಲಮ್ ಆಗ್ತದೆ, ಮತ್ತು ನೀವು ಅದನ್ನು ಹೆಂಗೆ ನಿರ್ವಹಣೆ ಮಾಡಾಗತ್ತೀರಿ ಈಗ? ಈಗ ಲೇಬರ್ ಒಂದು ಪ್ರಾಬ್ಲಮ್ ಸರ್. ಈಗ ನಾವು ಮನೆಯಲ್ಲಿ 3 ಜನ ಇದೀವಿ ಸರ್, ನಮ್ಮ ಅಪ್ಪರು ನಮ್ಮ ತಮ್ಮವ್ರು ನಾವು 3 ಜನ ಮಾಡ್ತೀವಿ. ಇನ್ನೇ ನಾವು ಜೋಗಕಾಸಿ ಮೇವು ತಿನ್ನುವಾಗ ರೀ 4 ಜ್ವರ ಪಾಸ್ ಆಗ್ತಾನಂತೂ ಕಮ್ಮಿ ತಿತ್ತ ಸರ್. ಅದು 6-7 ದಿನ ಸಿಕ್ಕಾಪಟ್ಟಿ ಮೇವು ತಿತ್ತ ಸರ್. ಆ ಮೂಮೆಂಟ್ನಾಗ ನಮ್ಗೆ ಆಳ ಪಿಳ ಒಂದ್ ಸಿಗಲಿಲ್ಲ ಅಂತ ಸಮಸ್ಯೆ ಆಗ್ತದೆ ಸರ್. ಈಗ ಆಳುಗಳು ಬರ್ತಾವೆ ಸರ್, ಬಂದರು ಏನದ ಸರ್ ಅವ್ರು 10 ಗಂಟೆಯಿಂದ ಬರ್ತಾರೆ ಸರ್. 10 ಗಂಟೆಯಿಂದ ಮುಂದೆ 5 ಗಂಟೆಗೆ ಅವ್ರ ಮನೆಗೆ ಹೋಗ್ಬಿಡೋರು ರೀ. ನಮ್ಮ ಕೆಲಸ ಸರ್ 10 ಗಂಟೆಗೆ ಮುಗಿದಿರ್ತದೆ ರೀ. ಮತ್ತೆಂದ್ರೆ ಸ್ಟಾರ್ಟ್ ಆಗೋದು 5 ರಿಂದ ಸ್ಟಾರ್ಟ್ ಆತಾರೆ ಮತ್ತೆ. ಹಿಂಗಾಗಿ ಆಳಿನ ಸಮಸ್ಯೆ ಆಗ್ತದೆ ಸರ್. ಆಳುಗಳನ್ನು ಅವ್ರಿಗೆ ಏನು ನೋಡಿ ಹೆಚ್ಚು ಕಮ್ಮಿ ಕೊಟ್ಟು ಆಳುಗಳನ್ನು ಕರ್ಕೊಂಡು ಕೆಲಸ ಮಾಡ್ತೀವಿ ಸರ್. ಈಗ ಏನು 10 ಗಂಟೆಗೆ ಬರುವಂಥವ್ರನ್ನೇ ನೀವು ಮುಂಜಾನೆ 6ಕ್ಕೆ ಬರ್ರಿಪ್ಪ ಅಂತ ಹೇಳಕ್ ಆಗಂಗಿಲ್ಲ. ಆಗಲ್ಲ ಸರ್ ಅವನಿಗೆ ಏನೋ ಅಪ್ಪಯಾಣ ಅಂದು ಅವನ ಮನಸ್ಸನ್ನು ಮುತುವರ್ಜಿ ಮಾಡಿ ಕರ್ಕೊಂಡ್ಬಂದು ಮಾಡ್ಕೋತೀವಿ ಸರ್. ಈಗ ಇಂಥ ಒಂದು ಸಂದರ್ಭದೊಳಗೆ ಈಗ ಮಗ್ಲ ರೈತರು ನಿಮ್ಮ ಸ್ನೇಹಿತರೇನಿರ್ತಾರೆ, ಅವ್ರು ನಿಮಗೆ ಸಹಾಯ ಮಾಡ್ಬೋದಲ್ಲ? ಇಲ್ಲ ಸರ್, ಇದರ ಮೇಲೆ ಅವಲಂಬನೆ ಇಟ್ಕೊಂಡ್ರೆ ಅವ್ರು ನಮಗೆ ನಾವು ಅವರಿಗೆ ಮಾಡ್ಬೋದು ಸರ್. ಈಗ ಇದ್ರ ಜೊತೆಗೆ ಇನ್ನಿತ್ತರ ಸರ್, ದಾಳಿಂಬೆ ಐತ್ರಿ, ಮತ್ತೊಂದು ತೋಟದ ಕಬ್ಬು ಐತ್ರಿ, ತೊಗರಿ ಐತಿ, ಹಿಂಗಾಗಿ ಇನ್ನೂ ಹಲವು ಕೆಲಸ ಇರ್ತಾವಲ್ಲ ಸರ್. ಹಿಂಗಾಗಿ ಅವರು 12 ಕೆಲಸ ಇರ್ತಾವ್ರಿ, ನಮ್ಮ 12 ಥರ ಕೆಲಸ ಇರ್ತಾವೆ, ಹಿಂಗಾಗಿ ಆಗಲ್ಲ ಸರ್. ಆ ಕಡೆ ಮಂಡ್ಯ, ಮೈಸೂರು, ರಾಮನಗರ ಕಡೆ ಮಾಡ್ತಾರೆ ಸರ್. ಮೂಲ ಬೆಳೆ ಇದು ಒಂದೇ ಅದ ಸರ್ ಅವ್ರದ್ದು, ಇದನ್ನು ಬಿಟ್ಟು ಮತ್ತೊಂದು ಇಲ್ಲ ಸರ್. ಹಿಂಗಾಗಿ ಏನು ಮಾಡ್ತಾರೆ ಸರ್, ಮುಯ್ಯ ತೆಗಿಸಿದ್ರೆ ಅವ್ರ ಹೊಲದಾಗ ಕೆಲಸ ಇದ್ದಾಗ ಇವ್ರು 4 ಜನ ಅವ್ರ ಹೊಲದಲ್ಲಿ ಹೋಗಿ ಮಾಡ್ತಾರೆ, ಅವ್ರು 4 ಜನ ಇವ್ರ ಕೆಲಸ ಬಂದಾಗ ಇವ್ರ ಬಳಿ ಬಂದು, ಹಿಂಗಾಗಿ ಸರಾಗವಾಗಿ ಅವ್ರಿಗೆ ಯೂಸ್ ಆಗ್ತದೆ ಸರ್. ಅಂದ್ರೆ ಒಂದೇ ಬೆಳೆ ಇದ್ದಾಗ ಇದನ್ನ ನಾವು ಸರಳವಾಗಿ ಮಾಡಬಹುದು, ಬೇರೆ ಬೇರೆ ಬೆಳೆ ಇದ್ದಾಗ ಇದು ಬಹಳ ಕಷ್ಟ ಆಗ್ತದೆ, ಸಹಕಾರ ಕೂಡ ಕೊಡೋದು ಕಷ್ಟ, ಮನಸ್ಸಿದ್ರು ಸಹಿತ ಕೆಲವು ಸಹಕಾರ ಕೊಡೋದು ಕಷ್ಟ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರಿ. ಆದರೂ ಕೂಡ ಈ ಟೈಮ್ನೊಳಗೆ ಮತ್ತೆ ನೀವು ಹೆಂಗೆ ಒಂದು ವೇಳೆ ಲೇಬರ್ ಸಿಗಲಿಲ್ಲ, ಕೂಲಿ ಆಳುಗಳು ಸಿಗಲಿಲ್ಲ, ಮತ್ತು ಅದು ಅಗದಿ ಮುಖ್ಯವಾದಂಥ ಟೈಮು ಯಾವಾಗ ಈ ಹುಳುಗಳು ಬೆಳೀತಾ ಇರ್ತಾವೆ ಆ ಸಮಯದೊಳಗೆ ನೀವು ಸೊಪ್ಪು ಕೊಡಲಿಲ್ಲ ಅಂತಂದ್ರೆ ಮತ್ತು ಅಂಥ ಕಷ್ಟ ನೀವು ಎದುರಿಸಿರಿ, ಮತ್ತೆ ಏನು ಮಾಡಿರಿ? ಮತ್ತೆ ರಗಡ್ ಸರ್ ಎದುರಿಸಿವಿ ಸರ್. ಈ ಕೆಲವೊಂದು ಆಳುಗಳು ಹೇಳಿರ್ತಾರೆ, ಅವ್ರೇ ಮಾಡಿಬಿಡ್ತಾರೆ ರೀ, ಮತ್ತೊಬ್ರು ಏನು ಮಾಡ್ತಾರೆ, ನಮ್ಮ ಕೆಲಸ ಅರ್ಜೆಂಟ್ ಅಂತ ನಡೆಯುತ್ತೆ, ಅವ್ರಿಗೆ ಕರ್ಕೊಂಡು ಹೋಗಿಬಿಟ್ಟಿರ್ತಾರೆ. ಹಿಂಗಾಕಿಸಿದ್ರೆ ಒಳಗೆ ನಾವೇ 2 ತಾಸು ಮಾಡೋಂಥ 4 ತಾಸು ಕೆಲಸ ಮಾಡಿವಿ ಸರ್. ಜೋರವ್ರಿ ಮಾಡ್ಕೊಂಡು ನಿಂತರ ಮತ್ತು ನಮ್ಮ ಮನೆ ಫ್ಯಾಮಿಲಿನೂ ಕರ್ಕೊಂಡು ಹೋಗ್ತೀವಿ ಸರ್. ಮೇವು ಕಟ್ ಮಾಡೋ ಎಲ್ಲ ಹೆಣ್ಮಕ್ಳಿಗೂ ಕರ್ಕೊಂಡು ಹೋಗ್ತೀವಿ ರೀ, ಮೇವು ತರ್ಲಾಕು ಹೊರಗಿನೂ ಅವರು ತರ್ತಾರೆ ರೀ, ಹಿಂಗಾಗಿ ಮೇವು ಹಚ್ಚಾಕೂ ಎಲ್ಲ. ಅವತ್ತು ಆಳಿನ ಸಮಸ್ಯೆ ಐತೆ, ಎಲ್ಲರೂ ಎಲ್ಲ ಕೆಲಸ ಬಿಟ್ಟು ರೀ, ಮನೆಯವರು ಹೆಣ್ಮಕ್ಳು ಹುಡುಗರು ಎಲ್ಲರೂ ಸೇರಿ ಅದನ್ನೇ ಕೆಲಸ ಮಾಡಿ ಪೂರ್ತಿ ಮಾಡ್ತೀವಿ ಸರ್. ಅವತ್ತಿನ ದಿನ ಆ ಟೈಮ್ನೊಳಗೆ ಮತ್ತು ಮನೆಯೊಳಗೆ ಅಡುಗೆ ಅವು ಏನು ಆಗಲಿಕ್ಕಿಲ್ಲ ಅವತ್ತಿನ ದಿವಸ? ಮಾಡ್ತಾರೆ ಸರ್, ಅದು ನಮ್ಮ ಅಜ್ಜಿಯವ್ರು ಅದಾರ ರೀ, ನಮ್ಮ ಅಜ್ಜಿಯವ್ರು ಮನೆ ಕೆಲಸ ಮಾಡ್ಕೋತಾರೆ ರೀ, ನಾವೆಲ್ಲರೂ ಜೋಡಿ ಮ್ಯಾಗ ಹೋಗಿ ಹೊಲ್ದನ್ ಕೆಲಸ ಮಾಡ್ತೀವಿ ಸರ್. ಅಡ್ಡಿಲ್ಲ ಅಂದ್ರೆ ಒಟ್ಟು ನೀವು ಏನೇ ಸಮಸ್ಯೆಗಳು ಬಂದ್ರೆ ಸಹಿತ ಎಲ್ಲರೂ ಕೂಡಿಕೊಂಡು ಅದನ್ನು ಪರಿಹಾರ ಮಾಡಿಕೊಂಡು ಕೆಲಸ ಮಾಡುವಂಥ ಒಂದು ಸನ್ನಿವೇಶ ನಾವು ತಾವು ಹೇಳ್ತಾ ಇದ್ದೀರಿ, ಭಾಳ ಸಂತೋಷ. ಒಟ್ಟು ಈಗ 5 ಎಕರೆ ಏನು ತಾವು ಬೆಳೀತಾ ಇದ್ದೀರಿ, ಪ್ರತಿ ಸಲ 400 ಮೊಟ್ಟೆಗಳನ್ನು ಇಡ್ತಾ ಇದ್ದೀರಿ, ಎಷ್ಟು ಇಳುವರಿ ಒಂದು ವರ್ಷಕ್ಕೆ ನೀವು ಈ ರೇಷ್ಮೆ ಬೆಳೆಯಿಂದ ತಗೊಳ್ತಾ ಇದ್ದೀರಿ, ಮತ್ತು ಎಲ್ಲಿ ಮಾರಾಟ ಮಾಡ್ತಾ ಇದ್ದೀರಿ, ಅದರದ್ದು ನಿಮಗೆ ಲಾಭ ಯಾವ ರೀತಿ ಅನಿಸ್ತಾ ಇದೆ? ಈಗ 2 ಎಕರೆ ಒಳಗೆ ನಾವು 400 ಲಿಂಕ್ಸ್ ತರಿಸ್ತೇವೆ ಸರ್. ಸರಿಯಾಗಿ ಅದು ಒಂದು ಸ್ವಲ್ಪ ನಮ್ಮ ರೋಗ ರುಜಿನ ಬರಲಾರ್ದಂಗಾದ್ರೆ 3.5 ಕ್ವಿಂಟಲ್ ಗುಡು ಬರ್ತದೆ ಸರ್. 3.5 ಕ್ವಿಂಟಲ್ ಮತ್ತು ಸ್ವಲ್ಪ ಏನೋ ಅಲ್ಪ ಸ್ವಲ್ಪ ರೋಗ ಬತ್ತು ಅದು ಇದು ಅಂತಂದ್ರೆ 3 ಕ್ವಿಂಟಲ್ ಅಂತೂ ಮಿನಿಮಮ್ ಆದ ಸರ್. 3 ಕ್ವಿಂಟಲ್ ಗುಡು ಅಂತ ಆದ ರೀ. ಪ್ರತಿ ಸರ್ತಿಗೂ 700, 600, 680 ಹಿಂಗೆ 750 ನಮ್ಮ ಕ್ವಾಲಿಟಿ ಮತ್ತು ಕಲರ್ ಹೆಂಗಾಗಿರ್ತದೆ ಸರ್ ಗುಡಿನ ಮ್ಯಾಗ ಆ ರೇಟ್ ಸಿಗ್ತದೆ ಸರ್. ಪ್ರತಿ 700 ಅಂದ್ರೆ 2,10,000 ರೂಪಾಯಿ ಆತ ಸರ್ ಒಂದು ಸರ್ತಕ್ಕೆ ರೀ. ಪ್ರತಿಯೊಂದು ಬೆಳೆಗೂ 2,10,000 ಒಟ್ಟು 2 ಆಚೆ ಈಚೆ ಸರ್. 2 ಮೇಲೆ 20 ತನಕ ಹೋಗ್ತೀವಿ ರೀ, ಒಮ್ಮೆ 2 ಒಂದು 10 ಕಮ್ಮಿ ತಂದಿದ್ದೀವಿ, ಒಟ್ಟು 2 ಅಂತಾರೆ ಮಿನಿಮಮ್ ಫಿಕ್ಸ್ ಆಗ್ತದೆ ಸರ್. ಪ್ರತಿ ಸರ್ತಿ ಒಂದು ವರ್ಷಕ್ಕೆ 4 ಬೆಳೆ ಆಗ್ತದೆ ಸರ್. ಒಂದು ಕ್ರಾಪ್ ರೀ, 2.5 ಕ್ರಾಪ್ 4 ಎಕರೆ ಬೆಳೀರಿ, ಅದು 2.5 ಕ್ರಾಪ್ 4 ಬೆಳೀರಿ, ಒಟ್ಟು ಒಂದು ವರ್ಷಕ್ಕೆ ನಾವು 400 ಲಿಂಕ್ಸ್ 8 ಸಾರಿ ಮೇಯ್ತೀವಿ ಸರ್. 8 ಬೆಳೆ ಅಂದ್ರೂ ಸರ್ತಿಗೆ 2 ಲಕ್ಷ ಅಂದ್ರೆ ಒಂದು 15-16 ಲಕ್ಷ ರೂಪಾಯಿ ನಮ್ಗೆ ಇನ್ಕಮ್ ಆಗ್ತದೆ ಸರ್. ಅದರಿಂದ ಅಂದ್ರೆ ನಿವ್ವಳವಾಗಿ ಒಂದು 15 ಲಕ್ಷ ತನಕ ನಿಮಗೆ ಬರ್ತದೆ, ಉಳಿತದೆ ಒಂದು ವರ್ಷಕ್ಕೆ? ಸರ್ ಅದು ಅಮೌಂಟ್ ಆಗೋದು ಅಷ್ಟು ಆತ ಸರ್. ಪ್ರತಿ ಬೆಳೆಯಿಂದ 25-30,000 ರೂಪಾಯಿ ಖರ್ಚು ಆತ ಸರ್. ಅದಕ್ಕೆ ಈ 2 ಲಕ್ಷದ ಒಳಗೆ ನಾವು ಚಲೋ ಬೆಳೆ ತೆಗೆದೇವು ಅಂದ್ರೆ ನಮಗೆ 2.5 ತಕನು ತಂದೀವಿ ಸರ್ ಪಟ್ಟಿ. ಒಂದು ಸರಿ ತಕಾದ್ರೆ 2.5 ತಂದಿವಿ, 2.30 ತಂದಿವಿ, ಒಮ್ಮೆ 2 ಲಕ್ಷ ತಂದಿವಿ, ಒಮ್ಮೆ 1,90,000 ತಂದಿವಿ. ಅದು ನಮ್ಮ ಹ್ಯಾಂಗೆ ಕ್ವಾಲಿಟಿ ಮ್ಯಾಗ ಹಂಗೆ ಆತ ಸರ್. ಪ್ರತಿ ಬೆಳೆಗೂ ನಾವು ಇವತ್ತು ರೇಟ್ ಜಾಸ್ತಿ ಮಾರಿದ್ರು ಬತ್ತು ಸಸ್ತಾ ಮಾರಿದ್ರು ಬತ್ತು ರೀ. 25-30,000 ರೂಪಾಯಿ ಖರ್ಚು ಸರ್ ಒಂದು ಬೆಳೆ ನಾವು ಮಾರ್ಕೆಟಿಗೆ ಹೋಗಿ ಮಾರ್ಕೊಂಬರ್ಬೇಕಾದ್ರೆ 30,000 ರೂಪಾಯಿ ಖರ್ಚು ಆತ ಸರ್. ಎಲ್ಲ ತೆಗೆದ್ರೂ ನಮಗೊಂದು 12-13 ಲಕ್ಷ ರೂಪಾಯಿ ಅಂತೂ ಉಳ್ಕೋತದೆ ಸರ್, ಈ ಕ್ರಾಪ್ನಾಗ ಉಳಿತದೆ ಸರ್. ಅಂದ್ರೆ ಈ ಒಂದೇನು ಆದಾಯದ ನೀವೇನು ಮನಿ ಮಂದೆಲ್ಲ ಕೂಡಿ ಇದರೊಳಗೆ ಶ್ರಮ ಹಾಕಿ ಇಷ್ಟು ಆದಾಯ ನಿಮಗೆ ನಿವ್ವಳ ಬರ್ತಾ ಇದೆ 12-13 ಲಕ್ಷ, ಇದು ನಿಮಗೆ ಸಮಾಧಾನ ಅನ್ನಿಸ್ತದ ಅಥವಾ ಇದಕ್ಕಿಂತ ಇನ್ನೂ ಹೆಚ್ಚು ನಮ್ಮ ಶ್ರಮಕ್ಕೆ ಬೇಕಪ್ಪ ಅಂತ ಅನ್ನಿಸ್ತದ? ಇಲ್ಲ ಸರ್, ನಾವು ಇದರಷ್ಟೇ ಭಾಳ ಖುಷಿ ಇದ್ದೀವಿ ಸರ್. ಈ 12-13 ಲಕ್ಷ ರೂಪಾಯಿ ಎಲ್ಲ ಖರ್ಚು ವೆಚ್ಚ ಹೊರ ತೆಗೆದು ಅಮೌಂಟ್ ಉಳಿತಾರೆ ಸರ್. ನಮ್ಮ ಇನ್ನಿತ್ತರ ಇನ್ನೂ 30 ಎಕರೆ ಜಮೀನು ಐತೆ ಸರ್ ನಂದು, ಇದೊಂದು 5 ಎಕರೆ ಬಿಟ್ರಿ. ಆ 25 ಎಕರೆದೊಳಗೆ ಏನು ಲಾಭ ಬರ್ತಲ್ಲ ಸರ್, ಈ 5 ಎಕರೆ ಒಳಗೆ ಅಷ್ಟು ನನಗೆ 10-12-13 ಲಕ್ಷ ರೂಪಾಯಿ ಸಿಗ್ತದೆ ಸರ್. ಆ 25 ಎಕರೆ ಕೂಡಿಸಿದ್ರು ಇಷ್ಟು ನನಗೆ ಎಲ್ಲ ತೆಗೆದು ಉಳಿಯಲ್ಲ ಸರ್. ಅದಕ್ಕಾಗಿ ನಾನು ಇದನ್ನೇ ಅವಲಂಬನೆ ಮಾಡ್ಕೊಂಡು ಇದು ಎಷ್ಟು ಬರ್ತಾ ಅಷ್ಟು ನನಗೆ ಖುಷಿಯ ಸರ್ ಇದರಿಂದ. ಈಗೇನು ಮಾರ್ಕೆಟಿಗೆ ಹೋಗ್ತೀರಿ ನೀವು, ರಾಮನಗರಕ್ಕೆ ಹೋಗ್ತೀರಿ, ಅಲ್ಲಿ ಮಾರಾಟ ಮಾಡ್ತೀರಿ, ಅಲ್ಲಿ ಇನ್ನೂ ಹೆಚ್ಚಿನ ರೇಷ್ಮೆದು ಡಿಮ್ಯಾಂಡ್ ಇರಬೇಕಲ್ಲ, ಅಲ್ಲಿದ್ದು ಏನಾದರೂ ನೀವು ಅಧ್ಯಯನ ಮಾಡಿರಿ? ಮಾಡಿವಲ್ಲ ಸರ್, ಹೋದಾಗ ಅಲ್ಲಿ ನಮ್ಮಂಥ ರೈತರು ಬಂದಿರ್ತಾರೆ ಸರ್. ಆಯಾ ಜಿಲ್ಲೆಯಿಂದ ಪ್ರತಿ ಇದಕ್ಕೆ ನಾವು ಹೋದೆ ಅಂದ್ರೆ ಸರ್, ಇಡೀ ಆಲ್ ಕರ್ನಾಟಕ ಜನ ಕಲ್ತಿರ್ತಾರೆ ಸರ್. ಅಲ್ಲಿ ಈ ಯಾದಗಿರಿ, ಬಳ್ಳಾರಿ, ಗುಲ್ಬರ್ಗ ಹಿಡ್ಕೊಂಡು ಒಳ ತಮಿಳ್ನಾಡು ಮಹಾರಾಷ್ಟ್ರ ಎಲ್ಲ ರೈತರು ಕತ್ತರಿಸ್ತಾರೆ ಸರ್. ಅಲ್ಲಿ ರೈತ ಸಮೂಹನೇ ಆಗಿಬಿಟ್ಟಿರ್ತದೆ ಸರ್. ಹಿಂಗಾಗಿ ನಾವೇನು ಮಾಡಿದೆವು, ನೀವೇನು ಮಾಡಿದೆವು, ನಮ್ಮ ಗೂಡು ಹಿಂಗೆ ಹಾಕಾಯ್ತು, ನಿಮ್ಮ ಗೂಡು ಹಿಂಗೆ ಹಾಕಾಯ್ತು, ಅಲ್ಲಿ ಕನ್ಸಲ್ಟೆನ್ ನಡೀತದೆ ಸರ್. ನಡೆದೊಳಗೆ ಅಲ್ಲಿನ ಕೆಲವೊಂದು ಅನುಭವಗಳು ಸಿಗ್ತಾವೆ ಸರ್. ಅಲ್ಲಿನ ಅನುಭವಗಳು ತೊಗೊಂಬಂದು ಅವು ಅಳವಡಿಸ್ಕೊಳ್ತೀವಿ ಸರ್ ನಾವು ಮಾಡಾಗ್ರಿ. ಮತ್ತು ಅಲ್ಲಿ ಸಿಕ್ಕಾಪಟ್ಟಿ ಬೇಡಿಕೆ ಸರ್. ಈಗ ನಾವು ಗೂಡು ಏನು ರೈತರು ತಂದಿರ್ತಾರೆ ಸರ್, ಪ್ರತಿಯೊಂದು ಸರ್ತಿಗೂ 200-200 ಜನ ಬಂದಿರ್ತಾರೆ ಸರ್ ಮಾರ್ಕೆಟಿಂಗ್ ಮಾರಕ್ರಿ. ಆ ತೊಗೊಳ್ಳೋರು 400-500 ಜನ ಇರ್ತಾರೆ ಸರ್. ಹಿಂಗಾಗಿ ಕಾಂಪಿಟೇಷನ್ ಆಗ್ತಾರೆ, ಕಾಂಪಿಟೇಷನ್ ಆಗಿ ಒಳ್ಳೆ ರೇಟ್ ಸಿಗ್ತಾರೆ. ಈಗ ಈ ರೇಷ್ಮೆ ಎಷ್ಟು ಬೆಳೆದ್ರೂ ಕಡಿಮೆನೇ ಸರ್ ಈಗ ಅಲ್ಲಿ ಸಿಚುವೇಶನ್ ನೋಡಿದ್ರೆ. ಈಗ ನೀವೇನು ಅಲ್ಲಿ ಹೋಗಿ ನಿಮ್ಮ ಅನುಭವ ಏನು ತೊಗೊಂಡು ಬಂದಿರಲ್ಲ, ನೀವೇನು ಇಳುವರಿ ತೆಗಿತಾ ಇದ್ದೀರಿ ಈಗ? ಅದು ಇಳುವರಿ ಅಡ್ಡಿ ಇಲ್ಲ ಅನ್ನುವಂಥ ಇಳುವರಿ ಅದನೋ, ಅಥವಾ ಇನ್ನೂ ಇದು ಇಳುವರಿ ಹೆಚ್ಚಾಗಬೇಕಂತ ಅನಿಸ್ತದೆ ನಿಮಗೆ? ನಮ್ಮ ತೂಕಕ್ಕೆ ನೋಡ್ಲಿಕ್ಕಾಗಿ ಇನ್ನೂ ಹೆಚ್ಚಾಗಬೇಕು ಸರ್. ಯಾಕಂದ್ರೆ ಸರ್ ಅಲ್ಲಿ ರೈತರು 400 ಮೊಟ್ಟೆದ ಹುಳ ತರಿಸೋ ಸಾಕಾಣಿಕೆ ಮಾಡಿದ್ರಂದ್ರೆ ಅವರು 4 ಕ್ವಿಂಟಲ್ ಬೆಳೀತಾರೆ ಸರ್. ನಾವು 3.5 ಕ್ವಿಂಟಲ್ ಬೆಳಿತೀವಿ ಸರ್. ಅವ್ರಿಗೆ ನಮ್ಗೆ 50 ಕಿಲೋ ವ್ಯತ್ಯಾಸ ಆಗ್ತದೆ ಸರ್. ಹೆಂಗೆ ವ್ಯತ್ಯಾಸ ಅಂದ್ರೆ ಅಲ್ಲಿನ ನೀರು, ಅಲ್ಲಿನ ಭೂಮಿ, ಅಲ್ಲಿನ ವಾತಾವರಣ ಮ್ಯಾಗ ಆಗ್ದಂಥ ಕೆಲವರು ರೈತರ ಸಮೂಹದಾಗ ನಾವು ಕಂಡ್ಕೊಂಡಿವಿ ಸರ್. ನಮ್ಮದು ಹೀಟ್ ಸರ್, ಸ್ವಲ್ಪ ಟೆಂಪ್ರೇಚರ್ ಹೀಟ್ ಇರೋದ್ರಿಂದ ಸೊಪ್ಪಿನ ಗುಣಮಟ್ಟ ಸ್ವಲ್ಪ ಕಡಿಮೆ ಇರ್ತದೆ ಸರ್. ಅಲ್ಲಿ ರಾಮನಗರ ಮಂಡ್ಯ ಅಲ್ಲೇನೆ ಸರ್, ಆ ಸೊಪ್ಪಿಗೆ ಏನು ಗುಣಮಟ್ಟ ಬೇಕನ್ನೋದು ಆ ಭೂಮಿ ಒಳಗೆ ಐತಿ ಸರ್ ಅಲ್ಲಿ. ಹಿಂಗಾಗಿ ಅವರು ಅದನ್ನು ಒಳ್ಳೆ ಇದ್ರೊಳಗೆ ಬೆಳೀತಾರೆ ರೀ. ಮತ್ತು ನಮ್ಮ ಗೂಡಿನಿಂದ ಅವ್ರ ಗೂಡಿಗೆ KG ಮೇಲೆ ಅಲ್ಲಿ ಖರೀದಿದ್ದಾರೆ ರೀ. ಅವ್ರಿಗೆ ನಮ್ಗೆ 50-60 ರೂಪಾಯಿ ಡಿಸ್ಟೆನ್ಸ್ ಇರ್ತದೆ ಸರ್. ಅವ್ರ ಗೂಡು 700 ಮಾರ್ತಿತ್ತಂದ್ರೆ ನಮ್ಮ ಗೂಡು 600 ಮಾಡ್ತಾರೆ. ಅವ್ರ ಗೂಡು 750 ತೂಗ್ತಿತ್ತಂದ್ರೆ ನಮ್ಮ ಗೂಡು 650 ತೂಗುತ್ತೆ ಸರ್. ಅವ್ರಿಗೆ ನಮ್ಗೆ 1 KG 50 ರೂಪಾಯಿ ಡಿಸ್ಟೆಂಟ್ ಆಗ್ತದೆ ಸರ್ ಯಾವಾಗಲೂ. ಈಗ ಬೇಡಿಕೆ ಅದಂತಂದಾಗ ನಾವು ಹೆಚ್ಚು ಕೊಡೋದಕ್ಕೆ ತಯಾರು ಮಾಡ್ಕೋಬೇಕು, ಹೌದಾ? ಈಗ ಏನು 5 ಎಕರೆ ಮಾಡ್ತಾ ಇದ್ದೀರಿ, ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಮಾಡ್ಬೇಕಂತದನ್ನ ಹೆಂಗೆ? ಇನ್ನೊಂದು 2 ಎಕರೆ ಮಾಡ್ಬೇಕು ಅನ್ನೋದು ಆಸೆ ಐತಿ ಸರ್. ಅಂದ್ರೆ ಇನ್ನೊಂದು 2 ಎಕರೆ ಮಾಡ್ದೇವು ಅಂದ್ರೆ ಇನ್ನೊಂದು ಸ್ವಲ್ಪ ಶೆಡ್ ದೊಡ್ಡದು ಮಾಡ್ಕೊಂಡ್ರಿ. ಪ್ರತಿ ಸರ್ತಿ 500-600 ಲಿಂಕ್ಸ್ ಮೇಯಿಸ್ಬೇಕು. ಪ್ರತಿ ಸರ್ತಿ 5 ಕ್ವಿಂಟಲ್ ಗೂಡು ಮಾರ್ಕೆಟ್ ಮಾಡ್ಬೇಕನ್ನೋ ಆಸೆ ಐತಿ ಸರ್. ಮಾಡ್ತೀನಿ ಸರ್, ಮುಂದಿನ ಬರೋ ದಿನಗಳಲ್ಲಿ ಮಾಡ್ಬೇಕನ್ನೋದು ಐತಿ ಸರ್. ಈಗೇನು ನೀವು ತಂತ್ರಜ್ಞಾನ ಬಳಸ್ತಾ ಇದ್ದೀರಿ, ಆ ತಂತ್ರಜ್ಞಾನ ಈಗಿನ ಒಂದು ಸಮಯದ ಬೇಡಿಕೆಗೆ ಅನುಗುಣವಾಗಿ ಅದನೋ ಅಥವಾ ಇನ್ನೂ ನಿಮ್ದು ಅಪ್ಗ್ರೇಡ್ ಮಾಡ್ಕೋಬೇಕು ಅಂತ ಅನಿಸ್ತದನು ಸರ್? ಈಗ ಇದ್ದಷ್ಟಕ್ಕೆ ನಾವೇನು ಕಟ್ ಮಾಡೋದು, ಮೆಸೋದು, ಸ್ಟ್ಯಾಂಡ ಸ್ವಲ್ಪ ಮನೆ ಏನದಲ್ಲ ಸರ್, ಇದು ಕರೆಕ್ಟ್ ಅನ್ಸೇ ಸರ್ ನಮಗೆ. ಇದರಿಂದ ಏನಿಲ್ಲರಿ, ಇನ್ನೇನು ಕೆಲವೊಂದು ಚಂದ್ರಿಕೆಗಳು ಅವು ಇವು ಇರ್ತಾವೆ ಸರ್, ಅವೆಲ್ಲ ಕ್ಲೀನ್ ಮಾಡೋದು ಹಿಂಗೆಲ್ಲ ಮಾಡಿಕೊಂಡು ಮಾಡ್ತೀವಿ ಸರ್. ಇದರೊಳಗೆ ಮತ್ತೇನಾದರೂ ನಿಮ್ಗೆ ವಿಶೇಷ ತರಬೇತಿ ಬೇಕನ್ನಿಸ್ತದನ ಹೆಂಗೆ? ವಿಶೇಷ ತರಬೇತಿಗಿಂತಲೂ ಸರ್ ಕೆಲವೊಂದು ರೈತರಿಂದ ಏನು ನಾವು ಮುಖಾಮುಖಿ ಮಾತಾಡ್ತೀವಿ ಸರ್, ಆ ಸಂದರ್ಶನ ಬೇಕಾಗ್ತದೆ ಸರ್. ಯಾಕಂದ್ರೆ ಈಗ ಪ್ರಾಕ್ಟಿಕಲ್ ಆಗಿ ಬುಕ್ ತಂದು ನೋಡೋದಕ್ಕಿಂತ ಸರ್ ರೈತರು ಕೆಲವೊಬ್ಬ ರೈತರ ಅನುಭವಗಳು ಹೇಳ್ತಾರೆ ಸರ್, ನಾ ಹಿಂಗೆ ಮಾಡಿದ್ದೆ, ಹಿಂಗಾಯ್ತು, ನಾ ಹಿಂಗೆ ಫೇಲ್ ಆದೆ, ಹಿಂಗತ್ತೆ. ಕೆಲವೊಂದು ರೈತರು ಒಬ್ಬರಿಂದ ಒಬ್ಬರು ಮಾತಾಡ್ತಾನೆ ಸರ್, ನಾವು ಇಲ್ಲಿ ಹಿಂದೊಮ್ಮೆ ಹಿಂಗೆ ಫೇಲ್ ಆಯ್ತು ಅಂದ್ರೆ ಹಿಂಗೆ ಮಾಡಿ ನಾವು ಫೇಲ್ ಆಗಿದ್ದೆವು ಅನ್ನೋದು ನಮಗೆ ತರ್ಕೆ ಬರ್ತದೆ ಸರ್. ಬಂದು ನಾವು ಮತ್ತೆ ಅದನ್ನು ಹೆಂಗೆ ಎತ್ತಾಸ್ತಿರ್ತೀವಿ, ಬದಲಾವಣೆ ಮಾಡ್ಬೇಕು, ಹಂಗೆ ಬದಲಾವಣೆ ಮಾಡ್ತೀವಿ ಸರ್. ಅಂದ್ರೆ ನಾವೇನು ತಪ್ಪು ಮಾಡೀವಿ ಅದನ್ನು ತಿಳ್ಕೊಂಡು ಆ ತಪ್ಪು ಮುಂದೆ ಆಗಲಾರ್ದಂಗೆ ಕಲಿತು ಬಿಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀರಿ. ಅಂದ್ರೆ ಸಂವಾದ ಇರಬೇಕು, ಜನರು ಒಬ್ರಿಗೊಬ್ರು ಮಾತಾಡಬೇಕು ಅನ್ನುವಂಥ ಮಾತು. ಈ ಒಂದು ಅನುಭವಗಳು ನೀವು ಹೋದಲ್ಲೆಲ್ಲ ಸಿಗ್ತಾ ಇರಬೇಕು, ವಿಶೇಷವಾಗಿ ಏನು ಮಾರುಕಟ್ಟೆಗೆ ಹೋಗಿರ್ತೀರಿ ಅಲ್ಲಿ ಸಿಕ್ಕೇ ಸಿಗ್ತದೆ ನಿಮಗೆ ಇದು? ಅಲ್ಲ ಸರ್, ಡೆಫಿನೆಟ್ ಆಗಿ ಸಿಗ್ತದೆ ಸರ್. ಪ್ರತಿಯೊಬ್ಬ ರೈತನ ಅಲ್ಲಿ ಹೇಳೋಣ, ರೈತನ ಜೀವನ ಸಮಾಧಾನ ಇರಲ್ಲ ಸರ್. ಅವ್ರ ಗೂಡು ನೋಡೋದು, ಅವ್ರಿಗೆ ಚಲೋ ಗೂಡು ಇತ್ತು, ನಮ್ಮ ಗೂಡು ಇಲ್ಲೇ ಬಿಟ್ಟು ನಾವು ಅವ್ನ ಗೂಡು ನೋಡಕ್ಕೆ ಹೋಗ್ತೀವಿ ಸರ್. ಹೋದಾಗ ಅಂತಾನೆ, ಹೆಂಗೆ ನೀ ಹೆಂಗೆ ಮಾಡಿದೆ, ಏನು ಸುದ್ದಿ? ಮೊನ್ನೆ ಹೋಗಿದ್ದೇವೆ ಸರ್ ಬೆಳಗಾವದ, ಒಬ್ಬ ಗೂಡು ತಂದಿದ್ದೆ ಸರ್. 200 ಲಿಂಕ್ಸ್ ಮೇಯಿಸ್ತಾನೆ ಸರ್ ಅವನು. 2 ಕ್ವಿಂಟಲ 25 KG ಗೂಡು ಐತೆ ಸರ್ ಅವನು. ಅದನ್ನು ನಾವು ಅವ್ನ ನಂಬರ್ನ ತೊಗೊಂಬಂದಿನಿ ಸರ್. ಬರ ನೀ ಹೆಂಗೆ ಮಾಡಿದೆ, ಏನು ಸುದ್ದಿ ಅಂತೇಳಿ ಎಲ್ಲ ರೈತರಿ ಅವ್ರ ನಂಬರ್ ಕೊಟ್ಟ ಸರ್. ಮೊನ್ನೆ ಫೋನ್ ಮಾಡಿ ಕೇಳಿದೆ ರೀ, ಈ ಥರ ವ್ಯವಸ್ಥೆ ಮಾಡಿರಿ, ಹಿಂಗೆ ಈ ಜ್ವರ ಪಾಸ್ ಒಳಗೆ ಈ ಪೌಡ್ರ್ ಹೊಡ್ರಿ ಅಂತೇಳಿ ಎಲ್ಲ ಅವನು ಗೈಡ್ಲೈನ್ಸ್ ಕೊಡ್ತಾನೆ ಸರ್. ಹಿಂಗಾಗಿ ಒಬ್ಬ ರೈತರಿಂದ ರೈತರಿಗೆ ಸಿಕ್ಕೋದ್ರಿಂದ ಅದು ಒಳ್ಳೇದಾಗ್ತದೆ ಸರ್. ಈಗ ಬೂದಿಹಾಳದೊಳಗೆ ಮುಖ್ಯವಾಗಿ ರೇಷ್ಮೆ ಬೆಳೀತಾ ಇರುವಂಥ ರೈತರು ನಿಮ್ಮನ್ನು ನೋಡಿಕೊಂಡು, ಹೌದಪ್ಪ ಬಿರಾದಾರ್ ಅವ್ರು ಭಾಳ ಚಲೋ ಬೆಳೆದಾರೆ, ನಾವು ಯಾಕೆ ಬೆಳಿಬಾರ್ದು ಅಂಥೇಳಿ ಸ್ಫೂರ್ತಿ ತೊಗೊಂಡು ಬೆಳೆದವ್ರು ಅದಾರಂತೀರಿ? ಅದಾರ ಸರ್. ಈಗಾಗಲೇ ಒಂದು 5 ಜನ ಹಚ್ಚಾರ ಸರ್ ನಮ್ಮ ನೋಡಿ. ಮೊದಲು ಹಚ್ಚಿಲ್ಲ ಸರ್, ಮೊದಲು ಹಚ್ಚಿಲ್ಲ ರೀ. ಈ ಒಂದು 2 ಮೊದಲು ಒಂದು ಸ್ವಲ್ಪ ರೇಟ್ನು ಡಿಮ್ ಆಗಿತ್ತು ಸರ್. ಡಿಮ್ ಅಂದ್ರೇನು 500-400 ಹಿಂಗೆ ಮಾರಿದ್ರೆ ರೈತಗೆ ಸ್ವಲ್ಪ ಬೆನಿಫಿಟ್ ಆಗಲ್ಲ ಸರ್, ಲಾಭ ಸಿಗಲ್ಲ ರೀ. ಇದು ಏನು ಮಾರ್ಬೇಕಂದ್ರೆ 500 ಹಿಡ್ಕೊಂಡು ಆಚೆ ಮಾರ್ಬೇಕು ಸರ್ ಮಾರ್ಕೆಟಿಂಗ್. 500 ಹಿಡ್ಕೊಂಡು ಈಗ ಒಳಗಡೆ ಬತ್ತಂದ್ರೆ ರೈತಗೆ ಸ್ವಲ್ಪ ಅಸಮಾಧಾನ ಆಗ್ತದೆ ಸರ್. ಅಂದ್ರೆ ಮಾಡೋದಕ್ಕೆ ಸ್ವಲ್ಪ ಆದಾಯ ಉಳಿತದೆ ರೀ. 500 ಮೇಲ್ಗಡೆ ಮಾರ್ತಂದ್ರೆ ಆಕಡೆ ರೈತ ಖುಷಿ ಇರ್ತಾನೆ ಸರ್. ಹಿಂಗಾಗಿ ರೇಟ್ ಬಂದಿದ್ದು ಗೊತ್ತಾಗಿ ಸರ್ ಒಂದು 5 ಜನ ಮಾಡ್ಯಾರ ಈಗಾಗಲೇ. ಐದು ಜನ ನಮ್ಮ ಅಣ್ಣತಂಬ್ರು ಒಂದಿಬ್ಬರು ಜನ ಮಾಡ್ಯಾರ ರೀ, ನಮ್ಮ ಬೀಗರು ಮಾಡ್ಯಾರ ರೀ, ಈ ಮತ್ತ ಕಾಶ್ಮೀರು ಅಲ್ಲೊಬ್ರು ಮಾಡ್ಯಾರ ರೀ. ಹಿಂಗಾಗಿ ಮಾಡಾಕತ್ತಾರ ಸರ್, ಒಬ್ರು ಒಬ್ರು ಒಬ್ರು ಹೆಚ್ಚಾಗತ್ತಾರ ರೀ. ಈಗ ನಮಗೆ ಈಗ ಜೇವರ್ಗಿ ಗುಲ್ಬರ್ಗ ಕಡೆನೂ ಭಾಳ ಜಾಸ್ತಿ ಹರಡ್ಯ ಸರ್ ಇದು. ರೈತರು ಎಲ್ಲರೂ 4-5 ಜನ ಕೂಡಿ ಒಂದೊಂದು ಕ್ಯಾಂಟರ್ಗಟ್ಟಲೆ ಮಾಲ ರಾಮನಗರಕ್ಕೆ ತೊಗೊಂಬರ್ತಾರೆ ಸರ್. ಎಲ್ಲ ರೈತರು ಕೂಡ್ಕೊಂಡು ತೊಗೊಂಬರ್ತಾರೆ ಸರ್ ಅಲ್ಲಿ. ನೀವು ಹೆಂಗೆ ಮಾಡ್ತೀರಿ ಮತ್ತು ಸಾರಿಗೆ? ನಾವು ಸಾರಿಗೆ ಒಳಗೆ ಇಲ್ಲಿ ಗೂಡು ಬಿಡಿಸ್ಕೊಂಡು ಸರ ಸಿಂಧಿಯಲ್ಲಿ ಹುಯರ್ ಎಲ್ಲ ಬಸ್ಸಿಗೆ ಹಾಕ್ತೀವಿ ಸರ. ಅವರು ಒಂದು ಮೂಟೆಕ ಒಂದು 100 ರೂಪಾಯಿ ತೊಗೋತಾರೆ ಸರ. ನಾವು ಸೀಟ್ ಬುಕ್ ಮಾಡ್ತೀವಿ ರೀ. ಮಾಲ್ ಏನದ ಬಸ್ಸಿನ ಮೇಲ್ಗಡೆ ಹುಯರ್ ಎಲ್ಲ ಭಾರಿ ವ್ಯವಸ್ಥೆ ಸರ್. ಅದು ಎಲ್ಲ ಕ್ಯಾರಿಯರ್ ಮೇಲೆ ಹಚ್ಚಕ್ಕೆ ಆಮೇಲೆ ವ್ಯವಸ್ಥೆ ಐತೆ ಸರ. ಹಾಕೊಂಡು ಹೋಗ್ತೀವಿ ಸರ, ಬೆಂಗ್ಳೂರು ಇಳ್ಕೋತೀವಿ ಸರ. ಬೆಂಗಳೂರಿಂದ ಏನದ ಆ ಕಡೆ ಮೈಸೂರು ರೋಡಿಗೆ ಇಳಿತೀವಿ ಸರ್. ನಾವು ಬೆಂಗಳೂರದಾಗ ಮೈಸೂರು ರೋಡಿಗೆ ಇಳಿತೀವಿ ರೀ. ಆ ಮೈಸೂರು ರೋಡಿಗೆ ಎಂಟಿ ಗಾಡಿಗಳು ಸಿಕ್ಕಾಪಟ್ಟಿ ಹೋಗ್ತಿರ್ತಾವೆ ಸರ್. ಮಾರ್ಕೆಟಿಂಗ್ ತಿರುಗಾಡ್ತಿರ್ತಾರೆ ಮೈಸೂರು ಬೆಂಗಳೂರು ಗಾಡಿಗಳು. ಒಂದು ಅದೇ ಗಾಡಿಗೆ ಹೋದ ಅಂದ್ರೆ ಮಧ್ಯಾಹ್ನ ರಾಮನಗರ ಐತೆ ಸರ್. ಬೆಂಗಳೂರು ಮೈಸೂರು ನಡುವೆ ರಾಮನಗರ ಐತೆ. ಅಲ್ಲಿ ಏನದ ನಾವು ಹೋಗಿ ಅವ್ರಿಗೆ ಗೊತ್ತಿರ್ತದೆ ಸರ್ ಮಾಮೂಲಿ. ಅಲ್ಲಿ ಹೋಗಿ ಇಳಿಸಿಬಿಟ್ಟು ಹೋಗಿಬಿಡ್ತಾರೆ ಸರ್. ನಮಗೆ ಮಾರ್ಕೊಂಬಂದ್ಬಿಡ್ತೀವಿ ಸರ್. ಅವತ್ತೇ ಹೋಗ್ತೀವಿ ಸರ್, ಬೆಳಗ್ಗೆ ಹೋಗ್ತೀವಿ ರೀ. ಮಧ್ಯಾಹ್ನಟಿಗೆ 1-12 ಅನ್ನಂದ್ರೆ ನಮ್ಗೆ ಎಲ್ಲ ಮಾರ್ಕೆಟಾಗಿ ಎಲ್ಲ ಪಟ್ಟಿ ಬಂದುಬಿಡ್ತದೆ ಸರ್. ಆಯಿತು, ಮತ್ತು 5 ಗಂಟೆಗೆ ಬರೋಕ್ಕೆ ಟ್ರೈನ್ ಇರ್ತದೆ ಸರ್. ನಮಗೆ ಮೈಸೂರು ಸೋಲಾಪುರ ಟ್ರೈನ ಸರ್. ಬರೋವಾಗ ಅದೇ ಟ್ರೈನಿಗೆ ಕೂತು ಬಂದುಬಿಡ್ತೀವಿ ಸರ್. ಅಂದ್ರೆ ರೇಷ್ಮೆ ಬೆಳೆದ್ರ ನಿಮಗೆ ನಿಮ್ಮ ಏನು ಶ್ರಮಕ್ಕೆ ಒಂದು ಒಳ್ಳೆ ಬೆಲೆ ಸಿಗ್ತದ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರಿ. ಒಳ್ಳೆ ಬೆಲೆ ಸರ್, ಇಲ್ಲಿ ಬಿಜಾಪುರ ಜೇವರ್ಗಿ ಇಂಥಲ್ಲಿ ಮಾರ್ಕೆಟಿಂಗ್ ಅದಾವೆ ಸರ್. ಅವ್ರು ಇಲ್ಲಿ ಏನತ್ತ ಬೇಡಿಕೆದಾರ ಕಡಿಮೆ ಇರ್ತಾರೆ ಸರ್, ದಲ್ಲಾಳಿಗಳು. ಹಿಂಗಾಗಿ ಸರ್ ನಾವು ಅವ್ರು ಎಷ್ಟು ಬೇಡ್ತಾರೆ ಅಷ್ಟಿಗೆ ಕೊಡ್ಬೇಕಾಗ್ತಾರೆ ರೀ. ಇನ್ನೊಂದು 3-4 ಸಾವಿರ ರೂಪಾಯಿ ನಾವು ಖರ್ಚು ಮಾಡ್ಕೊಂಡು ಅಲ್ಲಿ ಹೋದೇವು ಅಂದ್ರೆ ಸರ್ ನಮಗೆ ಒಂದು 15-20 ಸಾವಿರ ರೂಪಾಯಿ ಹೆಚ್ಚು ಒಳ್ಳೆ ಲಾಭ ಸಿಗ್ತದೆ ಸರ್. ರಾಮನಗರಕ್ಕೆ ಹೋದ್ರೆ ಇಲ್ಲಿ ಹೋದ್ರೆ ನಮಗೊಂದು 20-25 ಸಾವಿರ ರೂಪಾಯಿ ಲಕ್ಷಣ ಆತ ಸರ್ ಇಲ್ಲೇ ಕೊಟ್ರೆ. ಇಲ್ಲಿ ಯಾರು ಬಂದಾರ ನಿಮಗೆ ಕೇಳ್ಕೊಂಡು ನಮಗೆ ಕೊಡ್ರಿ ಅಂತೇಳಿ? ಹಾಂ, ಬಂದಿದ್ರು ಸರ್. ಕೆಲವೊಬ್ರು ಫೋನ್ ಮಾಡ್ತಾರೆ ಸರ್. ಅಲ್ಲೆಲ್ಲ ರೀಲರ್ಗಳು ಇರ್ತಾರೆ, ಇಲ್ಲಿ ಜಮಖಂಡಿ ಮುದೋಳ ಕಡೆ ಅದಾರ ರೀ. ಅವ್ರು ಫೋನ್ ಮಾಡ್ತಾರೆ ಸರ್, ಸೈಬರ್ ಕಡೆ ನಂಬರ್ ಇಸ್ಕೊಂಡು. ಇಲ್ಲ, ನಾವು ರಾಮನಗರಕ್ಕೆ ಹೋಗ್ತೀವಿ ರೀ, ನಮಗೆ ನಿಮ್ಗೆ ಅವ್ರೇನು ಕೇಳ್ತಾರೆ ಸರ್, ಈಗ ಕೊಡ್ರಿ ಕೂಡ ನೀವು 1 ತಿಂಗಳು ಬಿಟ್ಟು ನಿಮಗೆ ಪೇಮೆಂಟ್ ಹಾಕ್ತೀವಿ ಅಂತ ಸರ್. ಅದೊಂದು ವ್ಯವಸ್ಥೆ ಇದೆ. 1 ತಿಂಗಳು ಬಿಟ್ಟು ನಾವು ನಂಬ್ಕೊಂಡು ಕೊಟ್ಟೆವು ಅಂದ್ರೆ ಅವ್ರು ಕೊಡ್ತಾರೆ ಅನ್ನೋದು ಏನು ಗ್ಯಾರಂಟಿ ಸರ್ ನಮ್ಗೆ? ಹಿಂಗಾಕಿ ಸರ್ ನಾವು ಹೋದ ತಕ್ಷಣ ನಮ್ಮ ಮಾರ್ಕೆಟ್ ನಿಲವಾದ 5 ಸೆಕೆಂಡಿಗೆ ನಾವು ಪಟ್ಟಿ ಜಮಾ ಆಗಿಬಿಡ್ತದೆ ಸರ್. ಹಿಂಗಾಗಿ ನಾವು ಅಲ್ಲೇ ಹೋಗಿಬಿಡ್ತೀವಿ ಸರ್. ಅದನ್ನೇ ಸೂಕ್ತ ಅನ್ಸೆ ಸರ್ ನಮಗೆ. ಒಳ್ಳೆ ನಿಲ್ಕಂಠವ್ರೆ, ಈಗ ಯಾರಾದರೂ ನಿಮ್ಮ ಅನುಭವಗಳನ್ನು ಕೇಳಬೇಕು ಅಂತಂದ್ರೆ ನಿಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? 9113201595. ಆತ್ಮೀಯರೇ, ನೀಲ್ಕಂಠ ಬಿರಾದಾರ್ ಅವರು ಏನು ತಮ್ಮ ಮೊಬೈಲ್ ನಂಬರ್ನ ಹೇಳಿದ್ದಾರೆ ಅದನ್ನು ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬೋದು. 9113201595 ಈ ನಂಬರ್ನ ಸಂಪರ್ಕ ಮಾಡಿ ತಾವು ಅವ್ರ ಜೊತೆಗೆ ಮಾತಾಡ್ಬೋದು. ಒಳ್ಳೆಯದು ನೀಲ್ಕಂಠ ಚನ್ನಬಸಪ್ಪ ಬಿರಾದಾರ್ ಅವರೇ, ಇಲ್ಲಿ ತನಕ ತಾವು ತಮ್ಮ ರೇಷ್ಮೆ ಬೇಸಾಯದ ಅನುಭವಗಳನ್ನು ನಮ್ಮ ಎಲ್ಲ ರೈತ ಮಿತ್ರರ ಜೊತೆಗೆ ಹಂಚಿಕೊಂಡಿದ್ದೀರಿ. ಇದು ಬಹುಶಃ ನಮ್ಮ ಯುವ ರೈತರಿಗೆ, ಯಾರು ತಮ್ಮ ಕೃಷಿಯನ್ನು ವಿಸ್ತಾರ ಮಾಡಬೇಕು ಅಂಥೇಳಿ ವಿಚಾರ ಮಾಡ್ತಾ ಇದ್ದಾರೆ ಅಥವಾ ಯಾರು ತಮ್ಮ ಕೃಷಿಯನ್ನು ಬದಲಾವಣೆ ಪರಿವರ್ತನೆ ಮಾಡಬೇಕು ಅಂತ ಅನ್ನುವಂಥ ಒಂದು ವಿಚಾರ ಇಟ್ಟುಕೊಂಡಿದ್ದಾರೆ, ಅದರ ಜೊತೆಗೆ ತಮ್ಮ ಆದಾಯವನ್ನು ಹೆಚ್ಚು ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರ ಇಟ್ಟುಕೊಂಡಿದ್ದಾರೆ, ಅವರಿಗೆಲ್ಲ ಸ್ಫೂರ್ತಿ ಆಗ್ಬೋದು ಅಂಥೇಳಿ ನಾವು ಭಾವಿಸ್ತೀವಿ. ಇಲ್ಲಿ ತನಕ ನಮ್ಮ ರೈತರ ಜೊತೆಗೆ ಸಂವಾದ ಮಾಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಆತ್ಮರೇ, ಇದುವರೆಗೆ ಕಿಸಾನ್ ವಾಣಿಯಲ್ಲಿ ಸಿಂದಗಿ ತಾಲೂಕಿನ ಬೂದಿಹಾಳ ಗ್ರಾಮದ ನೀಲಕಂಠ ಚನ್ನಬಸಪ್ಪ ಬಿರಾದರ್ ಅವರೊಂದಿಗೆ ರೇಷ್ಮೆ ಕೃಷಿ ಕುರಿತು ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಸೋಮಶೇಖರ ಸರುಳಿಯವರು ಡಾಕ್ಟರ್. ಈಗ ಕೇಳಿ ಕೆಲವು ಜನಪದ ಗೀತೆಯನ್ನ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಯ್ತು, ಸಾಹುಕಾರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ? KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಮಹಾ ಅಭಿಯಾನ 15 ಫೆಬ್ರವರಿಯಿಂದ 31 ಮಾರ್ಚ್ 2023ರವರೆಗೆ ರೈತರ ಬೆಳೆ ವಿಮೆ ಪಾಲಿಸಿ ಅವರ ಮನೆ ಬಾಗಿಲಿಗೆ ತಲುಪುವುದು. ಯೋಜನೆಯಡಿ ನೋಂದಣಿ ಮಾಡಿಕೊಳ್ಳುವ ವಿಧಾನ, ಕ್ಲೇಮ್ ಪ್ರಕ್ರಿಯೆ, ವಿಮೆಯ ಬಗ್ಗೆ ಯಾವುದೇ ಕುಂದುಕೊರತೆ ನಿವಾರಣೆ ಹಾಗೂ ಇನ್ನಿತರ ಮಾಹಿತಿಗಳನ್ನು ರೈತರ ತರಬೇತಿಗಾಗಿಯೇ ಆಯೋಜಿಸಿರುವ ಫಸಲ್ ಬಿಮಾ ಪಾಠಶಾಲೆಯಲ್ಲಿ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 1800-180-150-1551 ಸಂಖ್ಯೆಗೆ ಕರೆ ಮಾಡಿ. ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ.

ಕಬ್ಬಿಣದ ನೇಗಿಲು ಉಳುಮೆಗೆ ಬೇಕು, ಗುಂಬಾದಿ ಉಳುಮೆಯನ್ನು ಮಾಡಲೇಬೇಕು, ಕರಿಮಣ್ಣ ಹೆಂಟೆಯ ಕರಗಿಸಬೇಕು, ನೆಲವನ್ನು ಸಮತಟ್ಟು ಮಾಡಬೇಕು, ಕರಿಮಣ್ಣ ಹೆಂಟೆಯ ಕರಗಿಸಬೇಕು, ನೆಲವನ್ನು ಸಮತಟ್ಟು ಮಾಡಬೇಕು, ಬಯಲು ಸೀಮೆ ರೈತ ಬೆಳೆಯಕ ಸಜ್ಜೆಯ ಹಾಕಬೇಕು ಸರಿಯಾದ ಹೆಜ್ಜೆಯ, ಹೊರಬೇಕು ಬಹಳಷ್ಟು ಬಜ್ಜೆಯ, ಹೊರಬೇಕು ಗೊಬ್ಬರ ಹೊಲಕ ಹಾಕಬೇಕು, ಕುರಿಹಿಂಡು ಹೊಲದಲ್ಲಿ ನಿಲ್ಲಿಸಬೇಕು, ತಿಪ್ಪೆಯ ಗೊಬ್ಬರ ಹೊಲಕ ಹಾಕಬೇಕು, ಕುರಿಹಿಂಡು ಹೊಲದಲ್ಲಿ ನಿಲ್ಲಿಸಬೇಕು,